ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಾಭದಾಯಕ ಜಾನುವಾರು ಉತ್ಪಾದನೆಗೆ ವೈಜ್ಞಾನಿಕ ನಿರ್ವಹಣಾ ವಿಧಾನಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಭದಾಯಕ ಜಾನುವಾರು ಉತ್ಪಾದನೆಗೆ ವೈಜ್ಞಾನಿಕ ನಿರ್ವಹಣಾ ವಿಧಾನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಈ ಜಾನುವಾರುಗಳ ಸಾಕಾಣಿಕೆ ಅನ್ನುವಂಥದ್ದು ಈ ಹಿಂದಿಗಿಂತಲೂ ಕೂಡ ಹೆಚ್ಚಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಹೈನು ಉತ್ಪನ್ನಗಳು ಏನಿದ್ದಾವೋ ಅವುಗಳ ಬೇಡಿಕೆಯ ಕಾರಣದಿಂದಾಗಿ ಇವತ್ತು ಜಾನುವಾರುಗಳ ಸಾಕಾಣಿಕೆ ಅನ್ನುವಂಥದ್ದು ಹೆಚ್ಚಾಗಿದೆ. ಇವತ್ತು ಹೆಚ್ಚು ಜನ ಕೃಷಿಕರು ಹಾಗೂ ಕೃಷಿಕರಲ್ಲದವರು ಕೂಡ ಜಾನುವಾರುಗಳ ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅದರ ಮೂಲಕವೇ ಸಾಕಷ್ಟು ಕುಟುಂಬಗಳು ತಮ್ಮ ಬದುಕನ್ನ ಕಟ್ಟಿಕೊಂಡಿರತಕ್ಕಂಥದ್ದು. ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಜಾನುವಾರುಗಳ ಸಾಕಾಣಿಕೆ ಏನಿದೆಯೋ ಇದು ಹೆಚ್ಚು ಲಾಭದಾಯಕವಾಗಿ ಆಗಬೇಕು ಅಂತ ಹೇಳಿದರೆ ವೈಜ್ಞಾನಿಕವಾಗಿ ನಾವು ನಿರ್ವಹಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದು ಹೆಚ್ಚು ಲಾಭದಾಯಕವಾಗಿ ಆಗುತ್ತೆ. ವೈಜ್ಞಾನಿಕ ನಿರ್ವಹಣೆ ಅಂತ ಅಂದ್ರೆ ಏನು, ಹೇಗೆಲ್ಲ ಅದನ್ನ ಮಾಡಿಕೊಳ್ಬೇಕು, ಅದನ್ನ ಮಾಡಿಕೊಳ್ಳುವ ಮೂಲಕ ನಮ್ಮ ಈ ಹೈನುಗಾರಿಕೆಯನ್ನ ಮತ್ತಷ್ಟು ಲಾಭದಾಯಕವಾಗಿ ಮುನ್ನಡೆಸಿಕೊಂಡು ಹೋಗುವಂಥದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಉತ್ಪಾದನಾ ನಿರ್ವಹಣೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರು ನಮ್ಮೊಂದಿಗೆ ಇದ್ದಾರೆ. ಗುರುಪ್ರಸಾದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ಲಾಭದಾಯಕ ಜಾನುವಾರು ಉತ್ಪಾದನೆಗೆ ವೈಜ್ಞಾನಿಕ ನಿರ್ವಹಣಾ ವಿಧಾನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಮಾಹಿತಿಯನ್ನ ಮಾಡಿಕೊಡಬೇಕು. ಮೂಲಭೂತವಾಗಿ ಈ ಜಾನುವಾರುಗಳ ನಿರ್ವಹಣೆ ಅಂತ ಅಂದ್ರೆ ಏನು ಸರ್? ತಾವು ಈಗಾಗಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೃಷಿ ಸಂಬಂಧಿಸಿದಂತ ರೈತಾಪಿ ಜನಗಳು ಕೂಡ ಮತ್ತು ಕೃಷಿಯೇತರರೂ ಕೂಡ ಈ ಒಂದು ಜಾನುವಾರು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರೋದು ನಾವೆಲ್ಲ ಕಾಣ್ತೇವೆ. ಈ ಜಾನುವಾರು ನಿರ್ವಹಣೆ ಅಂತ ಹೇಳಿದ್ರೆ, ನಾವು ತಲತಲಾಂತರದಿಂದ ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಜಾನುವಾರುಗಳನ್ನ ಸಾಕಾಣಿಕೆ ಮಾಡ್ತಾ ಬಂದಿದ್ದೇವೆ. ಆದ್ರೆ ಈ ಮಾಡುವ ವಿಧಾನಗಳಲ್ಲಿ ನಾವು ಕಾಲಕ್ರಮೇಣ ಬದಲಾವಣೆಗಳನ್ನ ಕಾಣ್ತಾ ಬಂದಿದ್ದೇವೆ. ಈ ಬದಲಾವಣೆಗಳು ಯಾತಕ್ಕಾಗಿ ಆಗಿದ್ದಾವೆ ಅಂತ ಹೇಳಿದ್ರೆ, ಅವುಗಳ ಸುಸೂತ್ರ ನಿರ್ವಹಣೆ ದೃಷ್ಟಿಯಿಂದ. ಸುಸೂತ್ರ ನಿರ್ವಹಣೆ, ನಿರ್ವಹಣೆ ಅಂದಾಕ್ಷಣ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ದೈನಂದಿನವಾಗಿ ಅಥವಾ ಕಾಲಾನುಕ್ರಮವಾಗಿ ನಿರ್ವಹಿಸತಕ್ಕಂಥ ವಿವಿಧ ಕೆಲಸಗಳು, ಜಾನುವಾರು ಸಂಬಂಧಿ ಕೆಲಸಗಳನ್ನ ವ್ಯವಸ್ಥಿತವಾಗಿ ನಿರ್ವಹಿಸುವ ವಿಧಾನಕ್ಕೆ ನಿರ್ವಹಣೆ ಅಂತ ಹೇಳ್ತೇವೆ ಸರ್. ನಿರ್ವಹಣೆಯಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿರುತ್ತೆ? ಜಾನುವಾರು ನಿರ್ವಹಣೆ, ಯಾವುದೇ ಒಂದು ಜಾನುವಾರು ಸಂಬಂಧಿ ಚಟುವಟಿಕೆಗಳಿಗೆ ನಿರ್ವಹಣೆ ಯಾಕೆ ಪ್ರಮುಖ ಆಗುತ್ತದೆ ಅಂತ ಹೇಳಿದ್ರೆ, ಅದರ ಮೂಲಕವೇ ಅದರ ಉತ್ಪಾದನೆಗೆ ನಿರ್ಧಾರವಾಗ್ತದೆ. ಜಾನುವಾರು ನಿರ್ವಹಣೆ ನೀವು ಯಾವ ರೀತಿ ಮಾಡ್ತಾ ಇದೀವಿ ಅನ್ನೋದ್ರ ಮೂಲಕ ಅದರ ಉತ್ಪಾದನೆ ನಿರ್ಧಾರವಾಗ್ತದೆ. ಸೊ ಉತ್ಪಾದನೆಯೇ ನಮ್ಮ ಮೂಲ ಉದ್ದೇಶ ಆಗಿರುವ ಸಂದರ್ಭದಲ್ಲಿ, ಮತ್ತು ನಾವು ಜಾನುವಾರು ಸಾಕಾಣಿಕೆ ಮಾಡೋದೇ ಅವುಗಳ ಉತ್ಪಾದನೆಗಾಗಿ, ಮತ್ತು ಲಾಭದಾಯಕ ಉತ್ಪಾದನೆ ಮತ್ತು ಅವುಗಳ ಉತ್ಪನ್ನಗಳಿಂದ ನಮಗೆ ಲಾಭ ಸಿಗಬೇಕು ಅನ್ನುವಂತ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಅವ ನಿರ್ವಹಣೆ ಅವಕ್ಕೆ ಮೂಲಭೂತ ಅಂಶಗಳಾಗ್ತದೆ. ಈ ನಿರ್ವಹಣೆಯಲ್ಲಿ ನಾಲ್ಕು ವಿಧದ ನಿರ್ವಹಣೆಗಳನ್ನು ನಾವು ಕಾಣ್ತೇವೆ ಸರ್. ನಮ್ಮ ಜಾನುವಾರು ನಿರ್ವಹಣೆಯಲ್ಲಿ ನಾಲ್ಕು ಆಧಾರ ಸ್ತಂಭಗಳು ಅಂತಾನೆ ಹೇಳ್ತೀವಿ ಅದನ್ನ. ಒಂದು, ಅವುಗಳ ಆಹಾರ. ಎರಡನೆಯದು, ಅವುಗಳ ಸಂವರ್ಧನೆ. ಮೂರನೆಯದು, ಅವುಗಳ ವಸತಿ ಮತ್ತು ಆರೋಗ್ಯ ಕಾಳಜಿ. ಮತ್ತು ನಾಲ್ಕನೆಯದಾಗಿ ಬಹಳ ಮುಖ್ಯ ಅಂಶ, ನಿರುಪಯುಕ್ತ ಅಥವಾ ಅನುಪಯುಕ್ತ ಜಾನುವಾರುಗಳನ್ನ ನಾವು ಸಕಾಲದಲ್ಲಿ ಸೂಕ್ತವಾಗಿ ವಿಲೇವಾರಿ ಮಾಡತಕ್ಕಂಥದ್ದು. ಈ ನಾಲ್ಕು ಅಂಶಗಳು ಜಾನುವಾರು ನಿರ್ವಹಣೆಯ ಆಧಾರ ಸ್ತಂಭಗಳು ಅಂತ ನಾವು ಹೇಳಬಹುದು ಸರ್. ಆಹಾರ ಆಗಿರಬಹುದು, ಸಂವರ್ಧನೆ ಆಗಿರಬಹುದು, ಮತ್ತೆ ವಸತಿ ಮತ್ತೆ ಜಾನುವಾರುಗಳ ವಿಲೇವಾರಿ, ಇವುಗಳನ್ನ ಹೇಗೆ ನಾವು ನಿರ್ವಹಣೆಯನ್ನ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ, ಇದರ ಬಗ್ಗೆ ವಿವರವಾಗಿ ತಿಳಿಸ್ಕೊಳ್ಳಿ ಸರ್. ಈಗ ಆಹಾರ ನಿರ್ವಹಣೆ ಅಂತ ನಾನು ಹೇಳಿದೆ. ಆಹಾರದ ನಿರ್ವಹಣೆ ಅಂತ ಬಂದಾಗ, ನಮ್ಮ ಜಾನುವಾರು ಸಾಕಾಣಿಕೆಯಲ್ಲಿ ಶೇಕಡ 70% ಖರ್ಚು ಆಹಾರದ ಮೇಲೇನೆ ಇರೋದು ನಮ್ಗೆಲ್ಲರಿಗೂ ತಿಳಿದೇ ಇದೆ. ಸೊ ಹಾಗಾಗಿ ಆಹಾರಕ್ಕಾಗಿ ನಾವು ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡ್ತೇವೆ ಜಾನುವಾರುಗಳ ಆಹಾರಕ್ಕೆ. ಅದೇ ಮುಖ್ಯ, ಶೇಕಡ 70% ಖರ್ಚು ಆಹಾರದ್ದೇ ಆಗಿರುತ್ತದೆ. ಸೊ ಹಾಗಿರುವಾಗ ಆಹಾರದ ಬಗ್ಗೆ ನಾವು ವಿಶೇಷ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಆಹಾರದ ಬಗ್ಗೆ ವಿಶೇಷ ಕಾಳಜಿ ಏನಪ್ಪ ಅಂತ ಹೇಳಿದ್ರೆ, ಜಾನುವಾರುಗಳಿಗೆ ಅವುಗಳ ಹಂತಕ್ಕೆ ಅನುಗುಣವಾಗಿ, ಅವುಗಳಿಗೆ ಬೆಳವಣಿಗೆಗೆ ಪೂರಕವಾಗುವಂತೆ ಮತ್ತು ಯಾವ ಹಂತದಲ್ಲಿ ಅವು ಉತ್ಪಾದನೆಯಲ್ಲಿವೆ ಅನ್ನುವುದನ್ನು ತಿಳಿದುಕೊಂಡು ಆಹಾರ ನಿರ್ವಹಣೆಯನ್ನು ಮಾಡುವುದು ಅತಿ ಸೂಕ್ತ. ಉದಾಹರಣೆಗೆ ಹೇಳೋದಾದ್ರೆ, ನಾವು ಕರುಗಳಿಗೆ ನೀಡತಕ್ಕಂಥ ಆಹಾರವೇ ಬೇರೆ, ಕಡಸುಗಳಿಗೆ ನೀಡತಕ್ಕಂಥ ಆಹಾರವೇ ಬೇರೆ, ಹಾಲು ಕೊಡ್ತಕ್ಕಂಥ ಹಸುಗಳಿಗೆ ನೀಡತಕ್ಕಂಥ ಆಹಾರವೇ ಬೇರೆ ಅಂದರೆ ಪ್ರಮಾಣದಲ್ಲಿ ವ್ಯತ್ಯಾಸಗಳು ಉಂಟಾಗ್ತದೆ. ಮತ್ತೆ ಅದರ ಒಂದು ಕಂಪೋಸಿಷನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಏನು ಒಳಗೊಂಡಿರ್ತವೆ ಅಂಶಗಳನ್ನು ವ್ಯತ್ಯಾಸ ಮಾಡೋದ್ರ ಮೂಲಕ ನಾವು ಅವುಗಳ ಆಹಾರವನ್ನು ನಿರ್ವಹಣೆ ಮಾಡ್ತೇವೆ. ಅದೇ ರೀತಿ ಸಂವರ್ಧನೆ, ಸಂವರ್ಧನೆ ಅಂತಂತ ಹೇಳಿದ್ರೆ ಸಂವರ್ಧನೆ ಒಂದು ರೀತಿ ಉತ್ಪಾದನೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅವು ಸಂವರ್ಧನೆಯಾಗಿ ನೆಕ್ಸ್ಟ್ ಮುಂದಿನ ಪೀಳಿಗೆ ಅವುಗಳಿಂದ ಬಂದಂತ ಸಂದರ್ಭದಲ್ಲಿ ನಮಗೆ ಅವುಗಳ ಉತ್ಪನ್ನಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಂವರ್ಧನೆಯನ್ನು ಕೂಡ ನಾವು ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ತಳಿಗೆ ಯಾವ ತಳಿಯಿಂದ ಸಂಕರಣ ಮಾಡಬೇಕು, ಮತ್ತು ಯಾವ ರೀತಿಯ ಮಿಶ್ರ ತಳಿಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಯಾವ ಯಾವ ತಳಿಗಳನ್ನು ಸಂಕರಣ ಮಾಡೋದು ಅಥವಾ ಸಂವರ್ಧನೆ ಮಾಡಿದರೆ ಸೂಕ್ತ ಅನ್ನೋದನ್ನು ಕೂಡ ನಮ್ಮ ಗಮನದಲ್ಲಿರಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಜ್ಞರಿಂದ ಪಶುವೈದ್ಯರಿಂದ ನಾವು ಪಡೆದುಕೊಂಡು ಆ ಮುಖಾಂತರವಾಗಿ ಸಂವರ್ಧನೆಯನ್ನು ಕೈಗೊಳ್ಳಬೇಕು. ಮತ್ತೆ ಅದು ಈ ಸಂಕರಣಗೊಳಿಸಿದಂಥ ಅಥವಾ ಮಿಶ್ರತಳಿಯಾಗಿ ನಾವು ಮಾರ್ಪಡಿಸಿದಂಥ ಜಾನುವಾರುಗಳಿರ್ಬೋದು, ಅವುಗಳು ಯಾವ ಹಂತದಲ್ಲಿ ಎಷ್ಟು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ನಾವು ಮೊದಲೇ ನಿರ್ಧರಿಸಬಹುದು. ವೈಜ್ಞಾನಿಕ ಸಂಶೋಧನೆಗಳಿಂದ ನಿರ್ಧರಿಸುವಂತಹದ್ದಿದೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಇದೇ ರೀತಿಯಾದಂಥ ಸಂವರ್ಧನೆ ಅಥವಾ ಸಂಕರಣವನ್ನು ನಾವು ಮಾಡೋದ್ರ ಮೂಲಕ ಲಾಭದಾಯಕವಾದ ಜಾನುವಾರು ಉತ್ಪಾದನೆಯನ್ನು ಕೈಗೊಳ್ಳಬಹುದು. ಇನ್ನು ವಸತಿ ಮತ್ತು ಆರೋಗ್ಯ, ವಸತಿ ಮತ್ತು ಆರೋಗ್ಯ, ನಾನು ಆಹಾರ ಅತಿ ಮುಖ್ಯ, ಶೇಕಡ 70% ಖರ್ಚು ಅದರಲ್ಲೇ ಇರುತ್ತೆ ಅಂತ ಅನ್ನೋದನ್ನ ಹೇಳಿದೆ. ಅದರ ಜೊತೆಗೆ ಈ ವಸತಿ ಮತ್ತು ಆರೋಗ್ಯ ಕಾಳಜಿನೂ ಕೂಡ ಅತಿ ಮುಖ್ಯವಾದಂಥದ್ದು. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾದಂಥ ಒಂದು ಅಂಶ ಅಂತ ಹೇಳಿದ್ರೆ ವಸತಿ, ಜಾನುವಾರುಗಳ ವಸತಿ ಮತ್ತು ಅವುಗಳ ಆರೋಗ್ಯ ಕಾಳಜಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಗಮನ ಕೊಡ್ತಾ ಇದ್ದಾರೆ, ಆದರೆ ವಸತಿ ಬಗ್ಗೆ ನಾವು ವಿಶೇಷವಾದ ಕಾಳಜಿಯನ್ನು ವಹಿಸೋದಿಲ್ಲ. ಎಲ್ಲಿ ಸಾಧ್ಯನೋ ಅವಕ್ಕೆ ಏನೋ ಒಂದಷ್ಟು ಸಿಕ್ಕಂಥ ಜಾಗದಲ್ಲೇ ಒಂದು ವಸತಿ ಏರ್ಪಾಡು ಮಾಡೋದು, ಆ ಥರದನ್ನು ನಾವು ಕಾಣ್ಬಿಡ್ತೇವೆ. ಆದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ವೈಜ್ಞಾನಿಕ ಅಂಶಗಳನ್ನು ಅಳವಡಿಸಿಕೊಂಡ್ರೆ, ವೈಜ್ಞಾನಿಕ ಅಂಶಗಳು ಅಂತ ಹೇಳಿದ್ರೆ ಏನಂದ್ರೆ ಸಾಧಾರಣವಾಗಿ ಎಲ್ರಿಗೂ ತಿಳಿದಿರ್ತಕ್ಕಂಥದ್ದೇ, ಈಗ ಬಿಸಿಲಿನಲ್ಲಿ ಕಟ್ಟಾಕ್ತೇವೆ ನಾವು, ಕಪ್ಪು ಇರತಕ್ಕಂಥ ಹಸುಗಳನ್ನು ಬಿಸಿಲಲ್ಲಿ ಕಟ್ತೀವಿ, ಜಾಸ್ತಿ ಅವು ಕಪ್ಪು ಬಣ್ಣ ಶಾಖವನ್ನು ಹೀರ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಅವು ನಿರ್ಜಲೀಕರಣಕ್ಕೊಳಗಾಗ್ತವೆ, ಮತ್ತೆ ಹೀಟ್ ಶಾಕ್ ಅಂತ ಏನು ಹೇಳ್ತೀವಿ ಅದಾಗುವಂಥ ಸಂದರ್ಭಗಳಿರ್ತದೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೆರಳನ್ನು ಕೊಡುವಂಥದ್ದು, ಅದಕ್ಕೆ ಯಾವ ದೊಡ್ಡ ತಾಂತ್ರಿಕತೆಯ ಅವಶ್ಯಕತೆ ಇಲ್ಲ. ಆದರೆ ಅವುಗಳನ್ನು ನೆರಳಲ್ಲಿ ಕಟ್ಟಾಕುವಂಥದ್ದು, ನೆರಳನ್ನು ಕೊಡುವಂಥದ್ದು. ವಸತಿಯಲ್ಲಿ ಅಟ್ಲೀಸ್ಟ್ ನಾವು ಏನು ಕಟ್ಟಡಗಳನ್ನು ಕಟ್ಟಿ ಅವಕ್ಕೆ ಒಳಗಡೆ ಕೂಡಾಕ್ಲಿಲ್ಲ ಅಂತ ಹೇಳಿದ್ರು ಕೂಡ ಅವುಗಳಿಗೆ ಗಾಳಿ ಮತ್ತು ಮಳೆ ಚಳಿ ಬಿಸಿಲಿನಿಂದ ರಕ್ಷಣೆ ಒದಗಿಸತಕ್ಕಂಥ ಒಂದು ಸಿಂಪಲ್ ಆಗಿ ನಮ್ಮ ಆರ್ಥಿಕತೆಗೆ ಅನುಗುಣವಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು ವಸತಿಯನ್ನು ಕೊಡುವಂಥದ್ದು ಅತಿ ಸೂಕ್ತ. ಮತ್ತೆ ಜೊತೆಗೆ ಈಗ ನಮ್ಮ ಹಾಲು ಉತ್ಪಾದನೆ ಮಾಡುವಂಥ ಹಸುಗಳಿರ್ಬೋದು ಅಥವಾ ಗರ್ಭಧರಿಸಿದಂಥ ಹಸುಗಳಿರ್ಬೋದು, ಅವುಗಳಿಗೆ ಯಥೇಚ್ಛವಾದಂಥ ಗಾಳಿ ಬೆಳಕು ಸರಾಗವಾಗಿ ಆಡುವಂಥ ಜಾಗಗಳಲ್ಲಿ ಕಟ್ಟಿದ್ರೆ ಅವುಗಳ ಬೆಳವಣಿಗೆ ಕೂಡ ಚೆನ್ನಾಗಿರ್ತದೆ. ಸೊ ಹಾಗಾಗಿ ವಸತಿಯನ್ನು ಕೂಡ ನಾವು ಸಣ್ಣ ಪ್ರಮಾಣದಲ್ಲಿ ಆರ್ಥಿಕತೆಗೆ ಅನುಗುಣವಾಗಿ ವಸತಿಯನ್ನು ಒದಗಿಸಿಕೊಡುವುದು ಬಹಳ ಸೂಕ್ತ. ಜೊತೆಗೆ ಆರೋಗ್ಯದ ಕಾಳಜಿ, ಆರೋಗ್ಯದ ಕಾಳಜಿ ಅಂತ ಹೇಳಿದಾಗ ಅವುಗಳಿಗೆ ಪ್ರಪ್ರಥಮವಾಗಿ ಏನಿಲ್ಲ, ಆಹಾರದ ನಿರ್ವಹಣೆ ಮತ್ತು ವಸತಿಯ ನಿರ್ವಹಣೆ ಸಮರ್ಪಕವಾಗಿ ಆದಂಥ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವುದು ಬಹಳ ಕಮ್ಮಿ. ಅನಾರೋಗ್ಯಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸಬಹುದು, ನಮ್ಮ ಪಶುವೈದ್ಯ ಸಂಸ್ಥೆಗಳಲ್ಲಿ ತಜ್ಞರಿಂದ ಅವುಗಳಿಗೆ ಚಿಕಿತ್ಸೆ ಕೊಡಬಹುದು. ಆದರೆ ಕಾಯಿಲೆಗಳು ಉಲ್ಬಣವಾಗದಂತೆ ಅಥವಾ ಕಾಯಿಲೆಗಳ ರೋಗದ್ರೇಕೆಗಳು ಆಗದಂತೆ ತಡೆಗಟ್ಟಲು ಮುಂಜಾಗ್ರತೆಯಾಗಿ ಲಸಿಕೆಯನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ. ಆರೋಗ್ಯ ಕಾಳಜಿ ಅರ್ಧ ಈ ಲಸಿಕೆಯ ಮೇಲೆ ಅವಲಂಬಿತವಾಗಿದೆ. ಸೊ ಮುಂಜಾಗರೂಕರಾಗಿ ಅವುಗಳಿಗೆ ಲಸಿಕೆಯನ್ನು ಹಾಕಿಸೋದ್ರಿಂದ ಎಲ್ಲವೂ ಲಸಿಕೆಗಳು, ಬಹುತೇಕ ಲಸಿಕೆಗಳು ಸರ್ಕಾರದಿಂದ ಉಚಿತವಾಗಿ ಸಿಗ್ತವೆ. ಕಾಲಕ್ರಮೇಣವಾಗಿ ಅವು ಯಾವ್ಯಾವ ಕಾಲಕ್ಕೆ ಯಾವ್ದನ್ನು ಕೊಡಬೇಕು ಅಂತ ನಮ್ಮ ಇಲಾಖೆಯಿಂದ ಅವುಗಳಿಗೆ ನಾವು ಪ್ರಕಟಣೆಯನ್ನು ಕೂಡ ನೀಡ್ತೇವೆ, ಮತ್ತು ರೈತರಿಗೆ ತಿಳುವಳಿಕೆಯನ್ನು ಕೂಡ ನೀಡ್ತಿರ್ತೇವೆ. ಅದಕ್ಕೆ ತಕ್ಕ ಹಾಗೆ ಲಸಿಕೆಯನ್ನು ಮಾಡಿಸಿಕೊಂಡಂತ ಸಂದರ್ಭದಲ್ಲಿ ಅರ್ಧ ನಾವು ಆರೋಗ್ಯ ಕಾಳಜಿಯನ್ನು ನಿರ್ವಹಿಸಿದಂತೆ, ಅದನ್ನು ಮೀರಿ ಕೆಲವು ಸಂದರ್ಭಗಳಲ್ಲಿ ಅನಾರೋಗ್ಯ ತುತ್ತಾದಂತಹ ಸಂದರ್ಭದಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡುವುದು ಕೂಡ ಸೂಕ್ತ, ಲಾಭದಾಯಕ ಜಾನುವಾರು ಉತ್ಪಾದನೆಗೆ ಪೂರಕ. ಈ ಕೆಲವು ಸಾರಿ ಗರ್ಭ ಕಟ್ಟದಂತಹ ಕೆಲವು ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಬೇಡಿ ಅಂತ ಹೇಳಿರುತ್ತೆ. ಹೌದು ಹೌದು. ಆನಂತರದಲ್ಲಿ ಅದನ್ನು ಮರಿದಲೆ ಖಂಡಿತ ಹಾಕಿಸಬೇಕು. ಹೌದು ಸರ್, ಇದು ಬಹಳ ಮುಖ್ಯ. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹಸು ಹಾಲು ಕೊಡ್ತಾ ಇದೆ, ನಮ್ಮ ಹಸು ಗಬ್ಬ ಆಗಿದೆ, ನಾವು ಲಸಿಕೆ ಹಾಕಿಸಲ್ಲ. ಕೆಲವು ಲಸಿಕೆಗಳನ್ನ ಗರ್ಭಧರಿಸಿದ ಸಂದರ್ಭಗಳಲ್ಲೂ ಹಾಕಿದ್ರೆ ಯಾವುದೇ ತೊಂದರೆಗಳು ಇರುವುದಿಲ್ಲ, ಅದನ್ನು ನಮ್ಮ ತಜ್ಞರು ಅಥವಾ ಪಶುವೈದ್ಯರು ತಿಳಿಸ್ತಾರೆ. ತಿಳಿಸಿದಾಗ ಜನ ಹಿಂಜರಿಬಾರ್ದು. ಏನಾಗುತ್ತೆ, ಅದು ಒಂದು ದಿನ ಹಾಲು ಕೊಡ್ತಾ ಇರ್ತಕ್ಕಂಥ ಹಸುಗಳಿಗೆ ಯಾವುದೋ ಒಂದು ಲಸಿಕೆ ಹಾಕ್ಸಿದ್ವಿ, ಹಾಲು ಕಡಿಮೆ ಆಗ್ಬಿಡ್ತು 1 ಲೀಟರ್ 2 ಲೀಟರ್, ಅದು ಒಂದಿನ 2 ಎರಡು ದಿನ ಮಟ್ಟಿಗಷ್ಟೇ, ನಂತರ ಅದು ಚೇತರಿಸಿಕೊಳ್ಳುತ್ತೆ ಮತ್ತೆ ಅದು ನಿಗದಿತ ಪ್ರಮಾಣದಲ್ಲಿ ಹಾಲನ್ನು ಕೊಡುತ್ತೆ. ಆದರೆ ಆ ಎರಡು ದಿನದ ಮಟ್ಟಿಗೆ ಯೋಚನೆ ಮಾಡಿ ಲಸಿಕೆಗೆ ಒಂಥರ ಹಿಂಜರಿಕೆಯನ್ನು ಮಾಡುವಂಥದ್ದನ್ನು ನಾವು ಕಂಡುಬರ್ತದೆ, ಅದನ್ನು ಮಾಡಬಾರ್ದು. ಮತ್ತೆ ಯಾವುದೇ ಕರು 3 ತಿಂಗಳಾದ ನಂತರ ಯಾವುದೇ ಲಸಿಕೆಗಳನ್ನು ಕೊಡಲಿಕ್ಕೆ ನಾವು ಯಾವುದೇ ತೊಂದರೆ ಇರೋದಿಲ್ಲ. ಆವಾಗ ಅದನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಅದನ್ನು ನಾವು ಅನುಸರಿಸುವಂಥದ್ದು ಬಹಳ ಸೂಕ್ತ. ಇನ್ನು ಕಡೆಯದಾಗಿ ಅನುಪಯುಕ್ತ ಜಾನುವಾರುಗಳ ವಿಲೇವಾರಿ ಅನುಪಯುಕ್ತ ಇದು ಅಂತ ಹೇಳಿ ನಿರ್ಧಾರ ಮಾಡುವ, ಇದು ನೋಡಿ ಸರ್, ನಮ್ಮ ರೈತ ಜನಗಳಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಏನಂತ ಹೇಳಿದ್ರೆ, ಹಸುಗಳು ಅವು ಹಾಲು ಕೊಡೋವರೆಗೂ ಅವಿರಬೇಕು, ಕುರಿ ಅವು ಬೆಳೆಯೋವರೆಗೂ ನಮ್ಮ ಹತ್ರನೇ ಇರಬೇಕು, ಕೋಳಿ ಮೊಟ್ಟೆ ಕೊಡೋವರೆಗೂ ನಮ್ಮ ಹತ್ರ ಇರಬೇಕು ಅಂತ. ಅದು ಹಾಗಲ್ಲ, ಅವು ನಾವು ನೀಡ್ತಾ ಇರ್ತಕ್ಕಂಥ ಆಹಾರಕ್ಕೆ ತಕ್ಕದಾದ ಸಮರ್ಪಕವಾದ ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ ಎಂದಾಗ ಮಾತ್ರ ಅದು ನಮ್ಗೆ ಲಾಭದಾಯಕ. ನೀವು 50 ರೂಪಾಯಿಂದು ಖರ್ಚು ಮಾಡಿಬಿಟ್ಟು 20 ರೂಪಾಯಿಂದು ಉತ್ಪಾದನೆ ಅದರಿಂದ ತಗೊಳ್ತಾ ಇದ್ರೆ ಅದು ತಕ್ಷಣಕ್ಕೆ ಗೊತ್ತಾಗಲ್ಲ, ಅದು ಹಾಲೇನೋ ಕೊಡ್ತಿರುತ್ತೆ ಹೋಗ್ತಾ ಇರುತ್ತೆ. ಆದ್ರೆ ಆರ್ಥಿಕವಾಗಿ ಅದು ಹೊಡೆತ, ಆರ್ಥಿಕವಾಗಿ ಅದು ನಮಗೆ ತೊಂದರೆಯನ್ನು ನೀಡುವಂತಹ ಅಂಶ. ಅದನ್ನ ನಾವು ಯೋಚನೆ ಮಾಡಬೇಕು, ನಾನು ಇಷ್ಟೆಲ್ಲಾ ಖರ್ಚನ್ನ ಇದಕ್ಕೆ ಬರೆಸಿ ಇದರಿಂದ ಪಡಿತಾ ಇರ್ತಕ್ಕಂಥ ಉತ್ಪಾದನೆ ನನಗೆ ಸಮರ್ಪಕವಾಗಿದೆಯೇ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಆರ್ಥಿಕ ಕಾರಣ ಒಂದೇ ಅಲ್ಲ, ಏನೋ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಕಾಯಿಲೆಗೆ ತುತ್ತಾಗ್ತದೆ, ಅವುಗಳಿಗೆ ಕೆಲವು ಚಿಕಿತ್ಸೆ ಬಹಳ ದುಬಾರಿ ಇರ್ತದೆ, ಅಥವಾ ಆ ಚಿಕಿತ್ಸೆಯಿಂದ ಚೇತರಿಸಿಕೊಂಡ್ರೂ ಕೂಡ ಅದು ಮುಂದೆ ಉಪಯುಕ್ತವಾಗಿರುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ನಮ್ಮ ಪಶುವೈದ್ಯರು ಅದಕ್ಕೆ ಸೂಕ್ತವಾದಂತಹ ಕಾರಣಗಳನ್ನ ಹೇಳ್ತಾರೆ, ಇದು ಯಾವ ರೀತಿ ಮುಂದೆ ಯಾವ ರೀತಿ ಆಗ್ಬೋದು ಏನಾಗ್ಬೋದು ಅಂತೆಲ್ಲ. ಅದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ನಾವು ಆ ಜಾನುವಾರು ನಮಗೆ ಸೂಕ್ತವೋ ಇಲ್ಲವೋ ಅನ್ನೋದನ್ನ ನಿರ್ಧರಿಸಬೇಕಾಗ್ತದೆ. ಸೊ ಹಾಗಾಗಿ ಅದನ್ನ ಹೆಚ್ಚು ದಿನ ಖರ್ಚು ಮಾಡಿಕೊಂಡು ಸಾಕಿ ನಷ್ಟ ಹೊಂದೋದಕ್ಕಿಂತ ಅದನ್ನ ಸೂಕ್ತವಾಗಿ ವಿಲೇವಾರಿ ಮಾಡುವಂಥದ್ದು ಬಹಳ ಅನುಕೂಲ. ಅದನ್ನ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಈ ಆರ್ಗನೈಸ್ಡ್ ಫಾರ್ಮ್ಸ್ ಅಂತ ಏನ್ ಹೇಳ್ತೀವಿ, ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದಂತ ಬೃಹತ್ ಫಾರ್ಮ್ಗಳಲ್ಲಿ, ದೊಡ್ಡ ಫಾರ್ಮ್ಗಳಲ್ಲಿ ಪ್ರತಿ ವರ್ಷ ಇಂತಿಷ್ಟು ಪ್ರಮಾಣದಲ್ಲಿ, ಪ್ರತಿ ವರ್ಷ ಈಗ ನಮ್ಮಲ್ಲಿ ನನ್ನ ಹತ್ರ ಒಂದು 50 ಹಸು ಇದೆ ಅಂತ ಹೇಳಿದ್ರೆ 20% ಅಂತ ಹೇಳಿದ್ರೆ 10 ಹಸುಗಳನ್ನ ರಿಪ್ಲೇಸ್ ಮಾಡಲೇಬೇಕು ನಾವು, ಅದನ್ನ ಚೇಂಜ್ ಮಾಡಲೇಬೇಕು ಏನಾದ್ರೂ ತೊಂದರೆಗಳಿದ್ದಾಗಂತ ಸಂದರ್ಭಗಳಲ್ಲಿ. ಅಷ್ಟು ಪ್ರಮಾಣದಲ್ಲಿ ನಾವು ನಿಗದಿತವಾಗಿ ಮಾಡ್ತಾ ಇರಬೇಕು. ರೈತರು ಕೂಡ ತಮ್ಮ ಹಿಂಡಿನಲ್ಲಿರ್ತಕ್ಕಂತ ಯಾವುದೇ ಜಾನುವಾರು ಇರಲಿ ಅದು ನಮಗೆ ಆರ್ಥಿಕವಾಗಿ ಅಷ್ಟು ಲಾಭದಾಯಕವಲ್ಲ ಅಂತ ನಿರ್ಧಾರ ಮಾಡಿದಂತ ಸಂದರ್ಭದಲ್ಲಿ ಅವುಗಳನ್ನ ವಿಲೇವಾರಿ ಮಾಡಬೇಕು. ಕೆಲವು ಸಂದರ್ಭಗಳಲ್ಲಿ ಕಾಯಿಲೆಯ ಕಾರಣಗಳು, ಯಾವುದೋ ಅಪಘಾತಗಳಾದಂತಹ ಸಂದರ್ಭದಲ್ಲಿ, ಏನೋ ಒಂದು ದೇಹದ ಭಾಗ ಊನ ಆಗಿತ್ತು, ಇಂಥ ಸಂದರ್ಭಗಳಲ್ಲಿ ಅವುಗಳನ್ನ ಸೂಕ್ತ ಇಟ್ಕೊಂಡು ಸಾಕಾಣಿಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅವುಗಳನ್ನ ಸೂಕ್ತವಾಗಿ ವಿಲೇವಾರಿ ಮಾಡಿಬಿಡಬೇಕು. ಅಂತಂದ್ರೆ ಈ ಒಂದು 4 ಅಂಶಗಳಿಗೆ ನಾವು ಹೆಚ್ಚು ಒತ್ತನ್ನ ನೀಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಅದರ ಆಹಾರ, ಸಂವರ್ಧನೆ, ಮತ್ತೆ ವಸತಿ ಮತ್ತೆ ಆರೋಗ್ಯದ ಕಾಳಜಿ, ಹಾಗೂ ಅನುಪಯುಕ್ತ ಜಾನುವಾರುಗಳ ವಿಲೇವಾರಿ, ಇದಕ್ಕೆ ಹೆಚ್ಚು ನಾವು ಒತ್ತನ್ನ ನೀಡಿದಂತಹ ಸಂದರ್ಭದಲ್ಲಿ ನಮ್ಮ ಜಾನುವಾರುಗಳ ಸಾಕಾಣಿಕೆ ಅಥವಾ ಹೈನುಗಾರಿಕೆ ಅನ್ನುವಂಥದ್ದೇನಿದೆಯೋ ಅದು ಮತ್ತೊಂದಷ್ಟು ಲಾಭದಾಯಕವಾಗಿ ಆಗುತ್ತೆ. ಇನ್ನೂ ಒಂದಷ್ಟು ಲಾಭದಾಯಕ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ವೈಜ್ಞಾನಿಕ ವಿಧಾನಗಳನ್ನ ನಾವು ಪಶುಸಂಗೋಪನೆಯಲ್ಲಿ ಅನುಸರಿಸಬೇಕು, ಅಳವಡಿಕೆಯನ್ನ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಅನೇಕ ಸಂಗತಿಗಳಲ್ಲಿ ತಿಳುವಳಿಕೆಯ ಕೊರತೆಯಿಂದಾಗಿ ಈ ಒಂದು ವೈಜ್ಞಾನಿಕ ವಿಧಾನಗಳ ಅಳವಡಿಕೆ ಹೆಚ್ಚು ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಗಿಣ್ಣು ಹಾಲಿನ ಮಹತ್ವವನ್ನು ಅರಿದನೇ ಇರತಕ್ಕಂಥದ್ದು. ಕರು ಹಾಕಿದ ತಕ್ಷಣ ನಾವು ಗಿಣ್ಣು ಮಾಡಿ ತಳಗೆ ಮಾಡ್ಬಿಟ್ರಾಯ್ತು, ಎಡೆ ಹಾಕಿದ್ರಾಯ್ತು ಅನ್ನುವಂಥದ್ದಷ್ಟೇ ನಮ್ಮ ಒಂದು ಜ್ಞಾನ ಇರತಕ್ಕಂಥದ್ದು. ಅದನ್ನು ಮೀರಿದ ಮಹತ್ವ ಗಿಣ್ಣು ಹಾಲಿಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಗಿಣ್ಣು ಹಾಲು ಬಹಳ ಶ್ರೇಷ್ಠವಾದಂತಹ ಒಂದು ಉತ್ಪನ್ನ ಸರ್. ಜಾನುವಾರುಗಳಲ್ಲಿ ಬರ್ತಕ್ಕಂಥ ನಮ್ಮ ಹೈನು ರಾಸುಗಳಲ್ಲಿ ಅಥವಾ ಕುರಿಗಳಲ್ಲಿ ಮೇಕೆಗಳಲ್ಲಿ ಯಾವುದೇ ಪ್ರಾಣಿ ಇರ್ಬೋದು, ಹುಟ್ಟಿದ ತಕ್ಷಣ ಬರ್ತಕ್ಕಂಥ ಗಿಣ್ಣು ಹಾಲಿಗೆ ಬಹಳ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ ಅದನ್ನು ನಾವು. ಆ ಒಂದು ಗಿಣ್ಣು ಹಾಲಿನ ಕರು ಹುಟ್ಟಿದ ಅಥವಾ ಮರಿ ಹುಟ್ಟಿದ 1/2 ಗಂಟೆಯೊಳಗೆ ಆ ಗಿಣ್ಣು ಹಾಲು ಎಷ್ಟು ಸಾಧ್ಯನೋ ಅಷ್ಟು ಪ್ರಮಾಣದಲ್ಲಿ ಅದಕ್ಕೆ ನಾವು ಕುಡಿಲಿಕ್ಕೆ ಬಿಡಬೇಕು, ಅವಕಾಶ ಮಾಡಿಕೊಡ್ಬೇಕು. ನಾವು ಕೆಚ್ಚಲಿನ ಮೂಲಕವಲ್ಲ ಆಗಿದ್ರೆ ಆಯ್ತು, ಅಥವಾ ನಿಶಕ್ತಿ ಇದ್ದಂತ ಕರುಗಳಿಗೆ ಅಥವಾ ಮರಿಗಳಲ್ಲಿ ಆ ಗಿಣ್ಣು ಹಾಲನ್ನು ಕರೆದು ಅದ್ರ ಹೊಟ್ಟೆ ತುಂಬುವಷ್ಟು ಎಷ್ಟು ಸಾಧ್ಯನೋ ಅಷ್ಟು ಪ್ರಥಮ 1/2 ಗಂಟೆಯೊಳಗಡೆ ಕುಡಿಸುವಂಥದ್ದು ಬಹಳ ಮುಖ್ಯ. ಆ ಗಿಣ್ಣು ಹಾಲಿಗೆ ಅದರದೇ ಆದಂತಹ ಮಹತ್ವ ಇದೆ. ಇದನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ಬಾರಿ ನಾವು ರೈತರಿಗೆ ಅದರದ ಗಮನ ಸೆಳೆದಿರ್ತೇವೆ. ಅದರಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ, ಮತ್ತೆ ಕರು ಚೈತನ್ಯವಾಗಿ ಓಡಾಡಲಿಕ್ಕೆ ಅವಕಾಶ ಆಗ್ತದೆ, ಮತ್ತೆ ಬಹಳ ಮುಖ್ಯವಾಗಿ ಅವಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಪೋಷಕಾಂಶಗಳು ಆ ಹಾಲಿನಲ್ಲಿ ಇರ್ತವೆ. ಅದು ಹೊರಗಿನ ವಾತಾವರಣಕ್ಕೆ, ತಾಯಿಯ ಗರ್ಭದಿಂದ ಹೊರಗಡೆ ವಾತಾವರಣಕ್ಕೆ ಬಂದ ತಕ್ಷಣ ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಪೋಷಕಾಂಶಗಳ ಜೊತೆಗೆ ರೋಗಗಳ ವಿರುದ್ಧ ಹೋರಾಡತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಅದನ್ನ ನಾವು ಬೇರೆ ಯಾವುದೇ ಮೂಲದಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಗಿಣ್ಣು ಹಾಲನ್ನು ಪ್ರಥಮ 1/2 ಗಂಟೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು, ಮತ್ತು ಪ್ರಥಮ ದಿನ 1ನೇ ದಿನ ಎಷ್ಟು ಸರಿ ಸಾಧ್ಯನೋ ಅಷ್ಟು ಸರಿ ಗಿಣ್ಣು ಹಾಲನ್ನು ಅದರ ತಾಯಿಯ ಮೊಲೆಯ ಮೂಲಕ ಉಣ್ಣಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಮೂಲಕ ಅದಕ್ಕೆ ನಾವು ನ್ಯಾಯವನ್ನು ಒದಗಿಸಿದಂತಾಗುತ್ತದೆ. ಮತ್ತೆ ಅದು ಮುಂದೆ ಈ ಗಿಣ್ಣು ಹಾಲು ಕುಡಿದು ದಷ್ಟಪುಷ್ಟವಾಗಿ ಬೆಳೆದಂತ ಮರಿ ಕರು ಇರ್ಬೋದು, ಅದು ಮುಂದಿನ ಬೆಳವಣಿಗೆ ಬಹಳ ತುಂಬಾ ಉತ್ಕೃಷ್ಟವಾಗಿರ್ತದೆ ಅನ್ನೋದು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಸರ್. ಕೆಲವರಲ್ಲಿ ಒಂದಷ್ಟು ನಂಬಿಕೆಗಳು ಅಥವಾ ಮೂಢನಂಬಿಕೆ ಅನ್ನುವಂಥದ್ದಿದೆ, ಜಾಸ್ತಿ ಕುಡಿಸ್ಬಿಟ್ರೆ ಕರುವಿಗೆ ಭೇದಿ ಆಗುತ್ತೆ ಅನ್ನುವಂಥದ್ದು, ಮತ್ತೆ ಅದಕ್ಕೆ ಜೀರ್ಣಿಸ್ಕೊಳ್ಳಲಿಕ್ಕೆ ಆಗಲ್ಲ ಅನ್ನುವಂಥದ್ದು, ಇದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿ ಸರ್? ವೈಜ್ಞಾನಿಕವಾಗಿ ಸತ್ಯ ಸರ್, ಅದು ಸ್ವಲ್ಪ ಲ್ಯಾಕ್ಸೆಟಿವ್ ಎಫೆಕ್ಟ್ ಇರುತ್ತೆ ಅದಕ್ಕೆ, ಗಿಣ್ಣ ಹಾಲಿಗೆ ಲ್ಯಾಕ್ಸೆಟಿವ್ ಎಫೆಕ್ಟ್ ಕುಡಿದಾಗ ಭೇದಿ ಆಗುವಂಥದ್ದು ಸರ್ವೇ ಸಾಮಾನ್ಯ, ಕರುವಾಗಲಿ ಮರಿ ಹುಟ್ಟದಂತ ಸಂದರ್ಭದಲ್ಲಿ ಅದರ ಹೊಟ್ಟೆಯಲ್ಲಿ ಅದು ಭ್ರೂಣಾವಸ್ಥೆಯಲ್ಲಿ ಇರುವಾಗ ಆಗಿರ್ತಕ್ಕಂಥ ಮಲದ ಉತ್ಪಾದನೆ ಏನಿರುತ್ತೆ ಅದು ಬರ್ಬೇಕೀಚೆ, ಮೆಕೋನಿಯಂ ಅಂತ ಹೇಳ್ತೀವಿ, ಅದು ಬರ್ಲಿಕ್ಕೆ ಇದು ಅವಕಾಶ ಮಾಡಿಕೊಡ್ತದೆ, ಅದು ಲ್ಯಾಕ್ಸೆಟಿವ್ ಎಫೆಕ್ಟ್ ಒಂಥರ ಸ್ಮೂತ್ ಆಗಿ ಆಗ್ತಕ್ಕಂಥದ್ದು ಒಳ್ಳೇದೇ. ಭೇದಿ ಆದ್ರೆ ಏನು ತೊಂದರೆ ಇಲ್ಲ, ಯಥೇಚ್ಛವಾಗಿ ಕುಡಿಸಿ ಅದು ಕೆಟ್ಟ ವಾಸನೆ ಬರ್ತಕ್ಕಂಥ ಭೇದಿ ಆಗ್ತಾ ಇದೆ ಅಂದ್ರೆ ಕಾಫ್ ಸ್ಕೌರ್ ಅಂತ ಹೇಳ್ತೀವಿ, ಅದು ಕರುಳು ಬೇನೆ ಆಗಿದೆ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಆ ತರ ಆಗ್ಲಿಕ್ಕಿಲ್ಲ, ಅದು ಮಾಮೂಲಿ ಪ್ರಪ್ರಥಮವಾಗಿ ಅವು ಒಂಥರ ಏಕಜಠರ ವ್ಯವಸ್ಥೆ ಇರ್ತಕ್ಕಂಥ ಪ್ರಾಣಿಗಳಾಗೇ ಇರ್ತವೆ ಮುಟ್ಟಿದಂತ ಒಂದಷ್ಟು ದಿನಗಳವರೆಗೆ. ಸೊ ಹಾಗಾಗಿ ಆ ಒಂದು ಭೇದಿ ಆಗುತ್ತೆ ಅನ್ನುವಂತ ಹಿಂಜರಿಕೆಯಿಂದ ಭಯದಿಂದ ಹಾಲನ್ನು ಕುಡಿಸ್ತಾ ಇರೋದು ತಪ್ಪು ಸರ್. ಮತ್ತೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಈ ಹೊಕ್ಕಳ ಬಳ್ಳಿಯ ಉಪಚಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ನಿರ್ಲಕ್ಷ್ಯ, ಏನೋ ಅದನ್ನ ಕಟ್ ಮಾಡಿ ಅಷ್ಟ್ಬಿಟ್ರೆ ಸಾಕು ಅನ್ನುವಂಥದ್ದು ಕೂಡ ಇದೆ, ಇದನ್ನ ಹೇಗೆ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಕ್ಕ? ಇದಕ್ಕೆ ಬಹಳ ದೊಡ್ಡ ತಾಂತ್ರಿಕ ಸಹಾಯ ಆಗ್ಲಿ ಅಥವಾ ನಾಲೆಡ್ಜ್ ಅಥವಾ ಜ್ಞಾನ ಆಗ್ಲಿ ಬೇಕಾಗಿಲ್ಲ ಸರ್. ಅದೇನಂತ ಹೇಳಿದ್ರೆ ಹುಟ್ಟಿದ ತಕ್ಷಣ ನಾವು ಈಗ ಮಕ್ಕಳುಗಳಲ್ಲೆಲ್ಲ ನೋಡಿದ್ದೇವೆ ಹಾಸ್ಪಿಟಲ್ಗಳಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಕ್ಲ್ಯಾಂಪ್ಸ್ ಹಾಕ್ತಾರೆ, ಲೆವೆಲ್ ಕ್ಲ್ಯಾಂಪ್ಸ್ ಟಕ್ ಅಂತ ಹಾಕ್ಬಿಡ್ತಾರೆ. ಈಗ ಅದೇ ತರದ ಕ್ಲ್ಯಾಂಪ್ಸ್ ಗಳನ್ನ ನಾವು ಕರುಗಳಿಗೂ ಹಾಕಬಹುದು, ಅಥವಾ ನಮ್ಮಲ್ಲಿ ಅದನ್ನ ಲಭ್ಯತೆ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಒಂದು 2.5 cm ಅಷ್ಟು ದೇಹದಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅದನ್ನ ಕಟ್ ಮಾಡಿ ಅಲ್ಲಿಗೆ ಸೂಕ್ತವಾಗಿ ಟಿಂಚರ್ ಅಯೋಡಿನ್, ಎಲ್ಲರ ಮನೆಯಲ್ಲೂ ಇರುತ್ತೆ, ಎಲ್ಲಾ ಹಾಸ್ಪಿಟಲ್ಗಳಲ್ಲೂ ಇರುತ್ತೆ, ಟಿಂಚರ್ ಅಯೋಡಿನ್ ದ್ರಾವಣದಿಂದ ಅದನ್ನ ಉಪಚರಿಸಬೇಕು. ಇಲ್ಲ ಅದು ಏನು ಸಿಗ್ಲಿಲ್ಲ, ಮನೆಯಲ್ಲಿರ್ತಕ್ಕಂತ ಅರಿಶಿನದ ಪುಡಿ, ಅರಿಶಿನದ ಪುಡಿಯನ್ನು ಹಚ್ಚೋದ್ ಮೂಲಕ ಅದಕ್ಕೆ ನಾವು ಸೂಕ್ತವಾಗಿ ನಿರ್ವಹಣೆಯನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಮೂಲಕ ರೋಗಾಣುಗಳು ಬ್ಯಾಕ್ಟೀರಿಯಾಗಳು ಅದರ ಮೂಲಕ ದೇಹವನ್ನು ಪ್ರವೇಶ ಮಾಡಿ, ಈಗ ನಾನು ಹಿಂದೆ ಹೇಳಿದೆ ಕಾಫ್ ಸ್ಕೌರ್ ಅಂತ ಹೇಳಿದೆ, ಭೇದಿ ಆಗೋದಿರ್ಬೋದು, ಗಂಟುಗಳಲ್ಲಿ ಉರಿಯೂತ ಆಗುವಂತದ್ದು, ಈ ತರದ ಕಾಯಿಲೆಗಳಿಗೆ ಎಡೆ ಮಾಡಿಕೊಡ್ತದೆ. ಹಾಗಾಗಿ ಒಕ್ಕಳ ಬಳಿಯನ್ನ ಸೂಕ್ತವಾಗಿ ಟಿಂಚರ್ ಅಯೋಡಿನ್ ದ್ರಾವಣದಿಂದ ಉಪಚರಿಸುವುದನ್ನ ನಾವು ಮರಿಬಾರದು. ಈಗ ತಾವೇನೋ ಹೇಳಿದ್ರಿ ಒಂದು ಕ್ಲ್ಯಾಂಪ್, ಲೆವೆಲ್ ಕ್ಲ್ಯಾಂಪ್, ಹೌದು ಎಲ್ಲಿವರೆಗೆ ಅದನ್ನ ಬಿಡಬೇಕು? ಎಲ್ಲಿವರೆಗೂ ಅಂತ ಹೇಳಿದ್ರೆ ಸರ್ ಅದಾಗಿದ್ರೆ ಉದುರೋಗುತ್ತೆ, ಅದೇ ಬಿದ್ದೋಗುತ್ತೆ ಆ ಹೊಕ್ಕಳ ಬಳ್ಳಿ. ನಾವು ಅದನ್ನ ಲೆವೆಲ್ ಕ್ಲ್ಯಾಂಪ್ ಹಾಕಿದ್ಮೇಲೆ ಒಂದಷ್ಟು 7 ದಿನ 6 ದಿನ 5 ದಿನದೊಳಗಡೆ ಅದು ಒಣಗಿದಂತಾಗಿ ಅದೇ ಬಿದ್ದೋಗುತ್ತೆ, ಆ ಬಿದ್ದೋಗೋರ್ಗು ಅಲ್ಲಿದ್ರೆ ಸಾಕು, ಅದಾಗಿದ್ದೇ ಬಿದ್ದೋಗುತ್ತೆ. ಇನ್ನು ಈ ಜಾನುವಾರುಗಳ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಅದು ಹೆಚ್ಚು ಲಾಭದಾಯಕ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಕರುಗಳೇನಿರುತ್ತೆ ಅಥವಾ ಮರಿಗಳೇನಿರುತ್ತೆ ಅವುಗಳ ತೂಕದ ಬಗ್ಗೆ ನಾವು ಹೆಚ್ಚು ನಿಗಾವನ್ನು ವಹಿಸಬೇಕು. ಯಾಕೆ ಅಂತಂದ್ರೆ ಬೆಳವಣಿಗೆ ಚೆನ್ನಾಗಿ ಆಗಬೇಕು, ಅದು ತೂಕದ ಮೂಲಕ ನಮಗೆ ಗೊತ್ತಾಗುತ್ತೆ. ಈ ಮರಿಗಳ ತೂಕಕ್ಕೆ ಸಂಬಂಧಪಟ್ಟ ಹಾಗೆ ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕಾಗುತ್ತೆ ಸರ್? ಹುಟ್ಟಿದಂತ ಮರಿಗಳನ್ನ ತೂಕ ಹಾಕೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನೀವು ಈಗಾಗಲೇ ಹೇಳಿದಾಗೆ ಅದರ ಮೂಲಕನೇ ಅದರ ಬೆಳವಣಿಗೆಗೆ ಅದರ ತೂಕನೇ ಮಾನದಂಡ. ಈಗ ಒಂದು ಯಾವುದು ಕುರಿ ಮರಿ ಜನನ ಆಯ್ತು ಹುಟ್ಟಿದೆ ಅಂತ ಹೇಳಿದ್ರೆ ಅದು ಮಿನಿಮಮ್ 2.5 kg ಇರಬೇಕು. ನಮ್ಮ ದೇಶೀಯ ತಳಿಗಳಲ್ಲಿ 2-2.5 kg ಅಷ್ಟಿರಬೇಕು. ಒಂದು ಕರು ಹುಟ್ಟಿದಂತ ಕರು ತಾಯಿಯ ದೇಹ ತೂಕದ 10% ಇರಲೇಬೇಕು ಅಂತ ಹೇಳ್ತೀವಿ ನಾವು. ಈಗ ಅದು ಒಂದು 250-300 kg ಇತ್ತು ಅಂತ ಹೇಳಿದ್ರೆ ಒಂದು 25-30 kg ಇದ್ರ ಕರು ತೂಕ ಇರಬೇಕು. ಆ ಕರು ತೂಕ 25 kg ಇಲ್ಲ 15 kg ಇದೆ, ಕುರಿಮರಿ ತೂಕ 1 kg ಇದೆ. ಇವೆಲ್ಲ ನಿಶಕ್ತ ಮತ್ತು ಬಹಳ ವೀಕ್ ಇರುವಂತ ಮರಿಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಅವಕ್ಕೆ ನಾವು ವಿಶೇಷ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಹಾಗಾಗಿ ಅವುಗಳ ತೂಕವನ್ನ ನಿಗಾ ವಹಿಸೋದು ಬಹಳ ಮುಖ್ಯ. ಹುಟ್ಟಿದ ತಕ್ಷಣ ಇರ್ಬೋದು, ಮತ್ತೆ ಪ್ರತಿ ಅಟ್ಲೀಸ್ಟ್ ನಮಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿದ್ರೆ 15 ದಿನಕ್ಕೊಮ್ಮೆ ಆದರೂ ಅಟ್ಲೀಸ್ಟ್ 1 ತಿಂಗಳಿಗೊಮ್ಮೆ ಆದರೂ ಅವುಗಳು ಯಾವ ತೂಕವನ್ನು ಹೊಂದುತ್ತಾ ಇದಾವೆ ಅದನ್ನು ನಾವು ನಿಗಾ ವಹಿಸೋದ್ರ ಮೂಲಕ ಅದರ ಬೆಳವಣಿಗೆ ವೈಜ್ಞಾನಿಕವಾಗಿದೆಯೇ, ಸಮರ್ಪಕವಾಗಿದೆಯೇ ಅನ್ನೋದನ್ನು ನಾವು ಕಂಡಿಡ್ಕೋಬಹುದು. ಹಾಗಾಗಿ ತೂಕದ ಬಗ್ಗೆ ವಿಶೇಷ ನಿಗಾವನ್ನು ನಾವು ವಹಿಸಬೇಕು ಸರ್. ಇನ್ನು ಜಂತುನಾಶಕದ ಉಪಯೋಗವನ್ನ ವೈಜ್ಞಾನಿಕವಾಗಿ ಮಾಡಬೇಕು, ಮತ್ತೆ ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡದ ಕಾರಣದಿಂದಾಗಿ ಇವತ್ತು ನಾವು ಸಾಕಷ್ಟು ಉತ್ಪನ್ನಗಳನ್ನ ಕಳ್ಕೊಳ್ತಾ ಇದ್ದೀವಿ. ಅಂದ್ರೆ ಹೆಚ್ಚು ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇದ್ರ ಬಗ್ಗೆ ಏನೆಲ್ಲ ಜಾಗ್ರತೆಯನ್ನ ವಹಿಸಬೇಕು? ಹುಟ್ಟಿದಂತ ಕರುಗಳಲ್ಲಿ ಅಥವಾ ಹುಟ್ಟಿದ ನವಜಾತ ಕರುಗಳು ಅಥವಾ ಮರಿಗಳಲ್ಲಿ ಈ ಒಂದು ಜಂತುನಾಶಕದ ಉಪಯೋಗ ಬಹಳ ಮುಖ್ಯ ಸರ್. ಏನಂತ ಹೇಳಿದ್ರೆ ನಾವು ವೈಜ್ಞಾನಿಕ ನಿರ್ವಹಣೆಯಲ್ಲಿ ಇದು ನಾವು ಮರಿಗಳು ಹುಟ್ಟಿದ ನಂತರದ ಹೇಳ್ತಾ ಇದೀವಿ. ತಾಯಿ ಗರ್ಭಾವಸ್ಥೆಯಲ್ಲಿರುವಾಗ ಅಥವಾ ಹಸು ಕುರಿ ಮೇಕೆ ಯಾವುದಾದ್ರೂ ಗರ್ಭಾವಸ್ಥೆಯಲ್ಲಿರುವಾಗಲೂ ಕೂಡ ನಾವು ಕೆಲವು ಜಂತುನಾಶಕಗಳ ಬಳಕೆಯನ್ನ ಅಡ್ವೈಸ್ ಮಾಡ್ತೇವೆ. ಸೊ ಆಗ ಮಾಡಿದಂತ ಸಂದರ್ಭದಲ್ಲಿ ಈ ಹುಟ್ಟಿದ ಮರಿ ಚೆನ್ನಾಗಿ ಹುಟ್ಟುತ್ತೆ, ಏನು ತೊಂದರೆ ಇಲ್ಲದೆ ಹುಟ್ಟುತ್ತೆ. ಬಟ್ ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವುಗಳ ಪ್ಲಸೆಂಟಾ ಮೂಲಕ ಅದರ ಮಾಸಿನ ಮೂಲಕ ಕೆಲವು ಸಂದರ್ಭಗಳಲ್ಲಿ ಕೆಲವಾರು ಜಂತುಗಳು ಇವುಗಳ ಹೊಟ್ಟೆಯನ್ನು ಸೇರಿರುವಂತ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಅದನ್ನ ನಾವು ಆ ತೊಂದರೆಯಿಂದ ಹೊರಬರ್ಲಿಕ್ಕೆ ಏನ್ ಮಾಡ್ತೀವಿ, ಹುಟ್ಟಿದ ಮರಿಗಳಲ್ಲಿ 1 ವಾರದೊಳಗೆ 3-5 ದಿನದೊಳಗಡೆ ತಪ್ಪದೆ ಜಂತುನಾಶಕವನ್ನ ತಜ್ಞ ವೈದ್ಯರ ಸಲಹೆ ಮೇರೆಗೆ ಅವುಗಳಿಗೆ ಮನೇಲಿ ಇಟ್ಕೊಂಡ್ಬಿಟ್ರೆ ಒಳ್ಳೇದು. ಅದನ್ನ ಕೊಟ್ಟರು ಜಂತುನಾಶಕದಿಂದ ಉಪಚರಿಸುವಂತದ್ದನ್ನ ನಾವು ಮಾಡಲೇಬೇಕು. ನೀವು ಹೇಳಿದ ಹಾಗೆ ಎಷ್ಟೋ ಸಂದರ್ಭಗಳಲ್ಲಿ ಚೆನ್ನಾಗಿ ಹುಟ್ಟಿರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಇದ್ದಕ್ಕಿದ್ದಂಗೆ ಇದು ಎಮ್ಮೆಗಳಲ್ಲಿ ನಾವು ಕಂಡು ಬರ್ತೇವೆ. ಎಮ್ಮೆ ಕರುಗಳು ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತವೆ. ನೋಡಿದ್ರೆ ಹೊಟ್ಟೆ ತುಂಬಾ ಹುಳ ಇರುತ್ತೆ. ತಾಯಿಯ ಹಾಲಿನ ಮೂಲಕ ಕೆಲವೊಂದು ಜಂತುನಗಳು ಪಾಸ್ ಆಗಿರ್ತವೆ. ಹಾಗಾಗಿ ಇಂಥ ಸಂದರ್ಭಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಮರಿಗಳಿಗೆ ಹುಟ್ಟಿದ ತಕ್ಷಣ ಒಂದು 5 ದಿನದ ಒಳಗಡೆ ಜಂತುನಾಶಕ ಔಷಧಿಯನ್ನು ಕುಡಿಸುವುದು ಸೂಕ್ತ. ಇನ್ನು ಈ ಮರಿಗಳನ್ನ ಗುರುತು ಮಾಡತಕ್ಕಂಥದ್ದು, ಕೊಂಬುಗಳನ್ನು ಸುಡ್ತಕ್ಕಂಥದ್ದು, ಇಲ್ಲಿ ವೈಜ್ಞಾನಿಕವಾಗಿ ಹೇಗೆ ನಾವು ಪಾಲನೆಯನ್ನು ಮಾಡಬೇಕು? ಇದು ಗುರುತಾಕ್ಸು ಅಥವಾ ಗುರುತಿಟ್ಕೊಳ್ಳುವಂಥದ್ದು, ಯಾವ್ದು ತಾಯಿಗೆ ಯಾವ ಮರಿ ಹುಟ್ಟಿದೆ ಅನ್ನೋದನ್ನ ಗುರುತಾಕೊಳ್ಳುವಂಥದ್ದನ್ನ ನಾವು ಬಹಳ ಕೇರ್ಲೆಸ್ ಆಗಿ, ಅಂದ್ರೆ ಯಾರು ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಒಂದು 50 ನಮ್ಮ ಕುರಿ ಹಿಂಡಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು 20 ಮರಿ ಹುಟ್ಟಿದಾವೆ ಅಂದ್ರೆ ಯಾವ್ದು ಯಾವ್ದ್ರ ಮರಿ ಅನ್ನೋದೇ ಗೊತ್ತಿರಲ್ಲ. ಇದು ಯಾಕೆ ಗೊತ್ತಿರಬೇಕು, ಯಾಕೆ ಗುರುತಿಟ್ಕೋಬೇಕು ಅಂತ ಹೇಳಿದ್ರೆ, ನಮಗೆ ಈ ತಾಯಿಯಿಂದ ಹುಟ್ಟತಾ ಇರತಕ್ಕಂಥ ಮರಿಗಳ ಬೆಳವಣಿಗೆ ಯಾವ ರೀತಿ ಇದೆ, ಆ ಮರಿಗಳು ಯಾವ ರೀತಿ ಬೆಳವಣಿಗೆ ಮುಂದೆ ಹೊಂದುತ್ತಾ ಇದಾವೆ, ಅವುಗಳು ಮತ್ತೆ ಅದು ಬೆದೆಗೆ ಯಾವಾಗ ಬರುತ್ತೆ, ಈ ತರದೆಲ್ಲ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಥವಾ ಅವನ್ನೆಲ್ಲ ನಾವು ಮಾನಿಟರ್ ಮಾಡಬೇಕು, ನಿಗಾ ವಹಿಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವುಗಳ ಯಾವ ತಾಯಿಗೆ ಯಾವ ಮರಿ ಹುಟ್ಟಿದೆ ಅನ್ನೋದನ್ನ ಕಂಡಿಡ್ಕೊಳ್ಳುವಂಥದ್ದು ಬಹಳ ಸೂಕ್ತ. ಸೊ ಹಾಗಾಗಿ ಸೂಕ್ತವಾದಂತಹ ಗುರುತಿಸುವ ವಿಧಾನಗಳು, ಏನೋ ಒಂದು ಬಣ್ಣ ಹಾಕೋದಿರ್ಬೋದು, ತಲೆ ಮೇಲೆ ಒಂದು ಮಾರ್ಕ್ ಮಾಡೋದಂಥದ್ದಿರ್ಬೋದು, ಈ ತರದ ವಿಧಾನಗಳಿಂದ ಅವುಗಳನ್ನು ಟೆಂಪ್ರವರಿಯಾಗಿ ಅಟ್ಲೀಸ್ಟ್ ಹುಟ್ಟಿದ ತಕ್ಷಣದ ದಿನಗಳಲ್ಲಿ ಆ ತರ ಮಾಡಬಹುದು. ನಂತರ 2 ತಿಂಗಳು 1.5 ತಿಂಗಳು ಆದ ನಂತರ ಅವುಗಳಿಗೆ ಕಿವಿಗೆ ಓಲೆ ಹಾಕೋದಿರ್ಬೋದು, ನಮ್ಗೇನು ಪಾಲಿಯುರೇಥೇನ್ ಟ್ಯಾಗ್ಸ್ ಅಂತ ಬರ್ತವೆ, ಪ್ಲಾಸ್ಟಿಕ್ ಅಂತ ಏನಂತೀರ, ಪ್ಲಾಸ್ಟಿಕ್ ಮಟೀರಿಯಲ್ ಅಲ್ಲ ಅದು, ಪಾಲಿಯುರೇಥೇನ್ ಮಟೀರಿಯಲ್ ಅದು, ಆದ್ರೆ ಟ್ಯಾಗ್ ಗಳನ್ನ ಅಪ್ಲೈ ಮಾಡೋದ್ರ ಮೂಲಕ ನಮಗೆ ಯಾವ ತಾಯಿಯಿಂದ ಯಾವ ಮರಿ ಹುಟ್ಟಿದೆ, ಯಾವ ಕರು ಹುಟ್ಟಿದೆ ಅನ್ನೋದನ್ನ ನಾವು ನಿಗಾ ವಹಿಸಬಹುದು. ಆ ಮೂಲಕ ಆ ತಾಯಿಯ ಹಾಲಿನ ಉತ್ಪಾದನೆಯ ಮೇಲೂ ನಾವು ನಿಗಾ ಇಡಬಹುದು, ಮತ್ತೆ ಮರಿಯ ಬೆಳವಣಿಗೆ, ಕರುನ ಬೆಳವಣಿಗೆ ಬಗ್ಗೆನೂ ಕೂಡ ಗಮನ ಇಡಿಸಬಹುದಾಗುತ್ತೆ. ಅದನ್ನ ಯಾವಾಗಲೂ ನಾವೊಂದು ಟ್ರ್ಯಾಕ್ ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ಈ ಕೊಂಬುಗಳನ್ನ ಯಾವ್ಯಾವ ಪ್ರಾಣಿಗಳಲ್ಲಿ ಸುಡಬೇಕು ಮತ್ತೆ ಯಾವ ಪ್ರಾಣಿಗಳಲ್ಲಿ ಕೊಂಬುಗಳನ್ನ ನಾವು ಹೈನು ರಾಸುಗಳಲ್ಲಿ ಮಾತ್ರ ಮಾಡ್ತೀವಿ ಸರ್, ಅದು ಮಿಶ್ರತಳಿ ರಾಸುಗಳಲ್ಲಿ, ನಮ್ಮ ನಾಟಿ ದೇಶೀಯ ತಳಿಗಳಲ್ಲಿ ಅದನ್ನ ನಾವು ಅಡ್ವೊಕೇಟ್ ಮಾಡಲ್ಲ, ಯಾಕೆಂತ ಹೇಳಿದ್ರೆ ಕೊಂಬೆ ಅವಕ್ಕೆ ಲಕ್ಷಣ. ಹಾಗಾಗಿ ಈ ಹೈನು ರಾಸುಗಳಲ್ಲಿ ಆ ಕೊಂಬನ್ನ ನಾವು ಹುಟ್ಟಿದ ತಕ್ಷಣ, ಹುಟ್ಟಿದ 1 ವಾರದ ಒಳಗೆ ಮಿಶ್ರತಳಿ ಕರುಗಳಲ್ಲಿ, ಮಿಶ್ರತಳಿ ರಾಸುಗಳಲ್ಲಿ, ಹೆಣ್ಣು ರಾಸುಗಳಲ್ಲಿ ಅದನ್ನ ನಾವು ಕೊಂಬನ್ನ ಸುಡುವುದನ್ನ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಅದು ಕೊಂಬಿಂದ ಏನು ಉಪಯೋಗ ಇಲ್ಲ, ಮತ್ತೆ ಮಿಶ್ರತಳಿ ರಾಸುಗಳು ಸಾಮಾನ್ಯವಾಗಿ ಅವುಗಳಲ್ಲಿ ಕೊಂಬಿನ ಕ್ಯಾನ್ಸರ್ಗೆ ಬಹಳಷ್ಟು ಕಾಮನ್ ಆಗಿ ಕಾಣಿಸ್ತದೆ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಲಿಕ್ಕೆ, ಮತ್ತೆ ಅವುಗಳು ಗುದ್ದಾಟ ಆಗದಂತ ಸಂದರ್ಭಗಳಲ್ಲಿ, ಮತ್ತೆ ಅವನ್ನ ಹ್ಯಾಂಡಲ್ ಮಾಡಲಿಕ್ಕೆ ಈಸಿ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಅವು ಕೊಂಬುಗಳನ್ನ ಅದರದೇನು ಉಪಯುಕ್ತತೆ ಇಲ್ಲದೇ ಇರೋದ್ರಿಂದ ಅವುಗಳು ಬರದ ಹಾಗೆ ತಡಿತೀವಿ. ಅದನ್ನ ಕೊಂಬು ಸುಡೋದ್ರ ಮೂಲಕ, ಸುಡೋದು ಅಂದ್ರೆ ಇದರಲ್ಲಿ 2 ಮೆಥಡಲ್ಲಿ ಮಾಡ್ತೀವಿ ನಾವು, ಎಲೆಕ್ಟ್ರಿಕ್ ಮೆಥಡಲ್ಲಿ ಒಂದು ಮಾಡಬಹುದು, ಮತ್ತೆ ಕೆಮಿಕಲ್ ಮೆಥಡನು ಇದೆ. ಕೆಮಿಕಲ್ ಇದೆ, ಅದಕ್ಕೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ದ್ರಾವಣ ಇರುತ್ತೆ, ಅದನ್ನ ಆ ಕೊಂಬಿನ ಗಿಣ್ಣುಗಳ ಮೇಲೆ 1 ವಾರದ ಒಳಗೆ ಅದನ್ನ ಅಪ್ಲೈ ಮಾಡೋದ್ರ ಮೂಲಕ ಅದನ್ನ ಬರದಂತೆ ಅರೆಸ್ಟ್ ಮಾಡಬಹುದು. ಅಥವಾ ಎಲೆಕ್ಟ್ರಿಕ್ ಮೆಥಡ್, ಎಲೆಕ್ಟ್ರಿಕ್ ಡಿಹಾರ್ನರ್ಸ್ ಡಿಸ್ಬಡ್ಡರ್ ಅಂತ ಬರುತ್ತೆ, ಅದರ ಮೂಲಕನೂ ಕೂಡ ನಮ್ಮ ಇದು ಪಶುವೈದ್ಯ ಸಂಸ್ಥೆಗಳಲ್ಲಿ ಲಭ್ಯ ಇರ್ತದೆ, ಪಶುವೈದ್ಯರು ಇದನ್ನ ಸೂಕ್ತವಾಗಿ ಮಾಡಿಕೊಡ್ತಾರೆ. ಆ ತರ ಮಾಡೋದ್ರಿಂದ ಅವುಗಳ ಕೊಂಬುಗಳ ಬೆಳವಣಿಗೆಯನ್ನ ನಾವು ತಡೆಗಟ್ಟಬಹುದು. ಇನ್ನು ಪ್ರಾರಂಭದಲ್ಲೇ ತಾವು ಹೇಳಿದ್ರಿ, ಬೇರೆ ಬೇರೆ ಹಂತಗಳಲ್ಲಿ ಆ ಹಂತಕ್ಕೆ ಅನುಗುಣವಾಗಿ ಆಹಾರದ ಕ್ರಮವನ್ನು ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳಿ, ಎಲ್ಲೆಲ್ಲಿ ಯಾವ್ಯಾವ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಒತ್ತನ್ನು ನೀಡಬೇಕು? ಇದನ್ನ ವಿಶೇಷವಾಗಿ ಯಾಕೆ ನಾವು ಮೆನ್ಷನ್ ಮಾಡ್ತಾ ಇದೀವಿ ಇಲ್ಲಿ ಅಂತ ಹೇಳಿದ್ರೆ ಸರ್, ನಿಮಗೆ ಏನೋ ಒಂದು ಆಹಾರ ತಂದಿರ್ತಾರೆ, ಮನೆಯಲ್ಲಿ ಕರು ಇರುತ್ತೆ, ಕಡಸು ಇರುತ್ತೆ, ಗಬ್ಬದಸು ಇರುತ್ತೆ, ಹಾಲು ಕೊಡೋಸು ಇರುತ್ತೆ, ಎಲ್ಲವಕ್ಕೂ ಒಂದೇ ಆಹಾರ ಒಂದೇ ಪ್ರಮಾಣದಲ್ಲಿ, ಅದು ಆರ್ಥಿಕವಾಗಿನೂ ಹೊರೆ ನಮಗೆ, ಮತ್ತು ಅವುಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುವಲ್ಲಿ ನಾವು ವಿಫಲರಾಗ್ತೇವೆ. ಸೊ ಹಾಗಾಗಿ ಯಾವ ಹಂತದಲ್ಲಿ ಯಾವ ಆಹಾರವನ್ನು ನೀಡಬೇಕು, ಅದು ಕುರಿ ಇರ್ಬೋದು, ಮೇಕೆ ಇರ್ಬೋದು, ಹಸು ಇರ್ಬೋದು, ಅದು ಮರಿನ ಅಥವಾ ಕರುನ, ಕಡಸ, ಪ್ರಥಮವಾಗಿ ಗರ್ಭ ಧರಿಸಿದೆಯಾ ಅಥವಾ ಹಾಲು ಕೊಡ್ತಾ ಇದೆಯಾ, ಎಷ್ಟನೇ ಸೂಲೆಯಲ್ಲಿ ಹಾಲು ಕೊಡ್ತಾ ಇದೆ, ಈ ಹಂತಕ್ಕೆ ಸೂಕ್ತವಾಗಿ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಸಿರುಮೇವು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಒಣಮೇವು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ತಿಂಡಿ ಮಿಶ್ರಣವನ್ನು ಕೊಡಬೇಕು ಅನ್ನೋದನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು. ಸಾಕಷ್ಟು ಸಂದರ್ಭಗಳಲ್ಲಿ ನಮ್ಮ ಪಶುವೈದ್ಯರು ಮತ್ತೆ ಸಿಬ್ಬಂದಿಯವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ, ಅದನ್ನ ಆ ಹಂತದಲ್ಲಿ ಮಾಡಿದ್ರೆ ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಒಂದು ಆರ್ಥಿಕವಾಗಿ ಹೊರೆ ಆಗ್ತದೆ, ನೀವು ಅವಶ್ಯಕತೆ ಇಲ್ಲದಿರುವಂತಹ ಸಂದರ್ಭದಲ್ಲಿ ಹೆಚ್ಚು ತಿಂಡಿ ಮಿಶ್ರಣವನ್ನು ನೀವು ಕೊಡ್ತಾ ಇದ್ರಿ ಅಂತ ಹೇಳಿದ್ರೆ ಅದು ನಿಮಗೆ ಆರ್ಥಿಕವಾಗಿ ಹೊರೆ, ಇದು ಲಾಭಾಂಶದ ಮೇಲೆ ನೇರ ಪರಿಣಾಮ ಬೀರ್ತದೆ. ಜೊತೆಗೆ ಅದರಿಂದ ಬೇರೆ ಪ್ರಾಣಿಗೆ ಸಿಗಬೇಕಾದಂತಹ ಆಹಾರದಲ್ಲಿ ಕೊರತೆಯನ್ನು ಆಗಿರ್ತದೆ, ಮತ್ತು ಅದರ ಬೆಳವಣಿಗೆಗೆ ಇದು ವ್ಯತಿರಿಕ್ತವಾಗಿ ಪರಿಣಾಮ ಬೀರೋದ್ರಿಂದ ಸೂಕ್ತ ಹಂತದಲ್ಲಿ ಯಾವ ಹಂತದ ಫಿಸಿಯಾಲಜಿಕಲ್ ಸ್ಟೇಟಸ್ ಅಂತ ಹೇಳ್ತೀವಿ, ಅದು ಪ್ರೆಗ್ನೆನ್ಸಿ ಅಂದ್ರೆ ಗರ್ಭ ಧರಿಸಿದಂಥದ್ದು, ಹಾಲು ಕೊಡ್ತಾ ಇರತಕ್ಕಂಥದ್ದು, ಲ್ಯಾಕ್ಟೇಟಿಂಗ್ ಇರ್ಬೋದು, ಅಥವಾ ಗ್ರೋಯಿಂಗ್, ಕೆಲವು ಹೈನು ರಾಸುಗಳು 3ನೇ ಸೂಲುವರೆಗೂ ಬೆಳವಣಿಗೆ ಇರ್ತದೆ. ಕಡಸು ಅದು 1ನೇ ಸತಿ ಗರ್ಭ ಧರಿಸಿದ ನಂತರ 3ನೇ ಸೂಲುವರೆಗೂ ಅದರದ್ದು ಬೆಳವಣಿಗೆ ಇನ್ನೂ ಇರ್ತದೆ. ಬೆಳವಣಿಗೆಗೆ ಜೊತೆಗೆ ಅದರ ಹಾಲು ಉತ್ಪಾದನೆಗೆ ಮತ್ತು ಗರ್ಭ ಧರಿಸೋದಕ್ಕೆ ಇಷ್ಟಕ್ಕೂ ಸೇರಿಸಿ ಆಹಾರ ಕೊಡಬೇಕು. ಇವೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಆಹಾರದ ಕ್ರಮವನ್ನು ನಿರ್ವಹಣೆ ಮಾಡೋದು ಸೂಕ್ತ ಸರ್. ಇನ್ನ ನಾವು ಜಾನುವಾರುಗಳ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಅಂದಗೊಳಿಸುವುದರ ಬಗ್ಗೆನೂ ಕೂಡ ನಾವೊಂದಷ್ಟು ಒತ್ತನ್ನು ನೀಡಬೇಕು ಅಂತ ಹೇಳಿ, ನಮ್ಮ ಒಂದು ಈ ಸಾಕಾಣಿಕೆ ಏನಿರುತ್ತೋ ಇದು ಹೆಚ್ಚು ಲಾಭದಾಯಕವಾಗಬೇಕು ಅಂತ ಅಂದಾಗ ಅದಕ್ಕೂ ಒಂದಷ್ಟು ಒತ್ತನ್ನು ನೀಡಬೇಕು ಅಂತ ಹೇಳಿ ಎಲ್ಲೆಲ್ಲಿ ಒತ್ತನ್ನು ನೀಡಬೇಕಾಗುತ್ತೆ? ಸಾಧಾರಣವಾಗಿ ನಾವು ಇದು ನಮ್ಮ ದೇಶೀಯ ತಳಿ ರಾಸುಗಳಲ್ಲಿ ಇದನ್ನ ನಾವು ಫಾಲೋ ಮಾಡ್ತೇವೆ. ಇದೇ ರೀತಿ ನಾವು ಮಿಶ್ರತಳಿ ಹಸುಗಳಲ್ಲೂ ಕೂಡ ಅನುಸರಿಸಿದ್ರೆ ಒಳ್ಳೇದು. ಯಾಕೆಂತ ಹೇಳಿದ್ರೆ ಯಾರು ಸಾಧ್ಯವಾದಷ್ಟು ಮಟ್ಟಿಗೆ ಅವನ್ನ ನಾವು ಡಿಸ್ಪ್ಲೇ ಅಥವಾ ಎಕ್ಸಿಬಿಷನ್ಗೆ ಇಡಲಿಲ್ಲ, ಆದ್ರೆ ಅವು ಇರುವಂತ ವಾತಾವರಣದಲ್ಲಿ ಅವುಗಳನ್ನ ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಂದವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ಸೂಕ್ತ. ಎಷ್ಟೋ ಸತಿ ನಾವು ತರಬೇತಿಗಳನ್ನು ನೀಡುವಾಗ ರೈತರಿಗೆ ಅವೆಲ್ಲವನ್ನು ತೋರಿಸ್ತೇವೆ. ನಾವು ಗ್ರೂಮಿಂಗ್ ಇನ್ಸ್ಟ್ರೂಮೆಂಟ್ ಇದೆ, ಸ್ಕ್ರೇಪರ್ಸ್ ಅಂತ ಬರುತ್ತೆ, ಕೂಂಬ್ ಅಂತ ಬರುತ್ತೆ, ಅವಕ್ಕೆಲ್ಲ ಅದಾದಂತ ಒಂದು ಅಂದಗೊಳಿಸೋಕೆ ಇವೆಲ್ಲ ಉಪಕರಣಗಳಿದ್ದಾವೆ. ಅವೇನಂತ ಹೆಚ್ಚು ದುಡ್ಡನ್ನ ಕಾಸ್ಟ್ಲಿ ಅಂತದ್ದಲ್ಲ. ಅವುಗಳನ್ನ ಇಟ್ಕೊಂಡು ಓಕೆ ಡೈಲಿ ಈಗ ಹೇಳದ್ನಲ್ಲ ನಾನು ದೈನಂದಿನ ಚಟುವಟಿಕೆಗಳು, ಬೆಳಿಗ್ಗೆ ನಾವು ಹಸುವನ್ನ ಈಚೆ ಕಟ್ಟಕ್ ಮುಂಚೆ ಒಂದ್ ಸತಿ ಮೈ ಮೇಲೆ ಅದಕ್ಕೆಲ್ಲ ಗ್ರೂಮಿಂಗ್ ಅಂತ ಏನ್ ಹೇಳ್ತೀವಿ, ಮಸಾಜ್ ಮಾಡೋದು, ಅದನ್ನೆಲ್ಲ ಮಾಡ್ಬಿಟ್ಟು ಅದನ್ನ ಈಚೆ ಕಟ್ಟಿದ್ರೆ ಅಲ್ಲಿ ಮೈ ಮೇಲೆ ಇರತಕ್ಕಂತ ಲೂಸ್ ಅಂದ್ರೆ ಉದುರಿರ್ತಕ್ಕಂಥ ಕೂದಲುಗಳಿರ್ಬೋದು, ಮತ್ತೆ ರಕ್ತದ ಪರಿಚಲನೆ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಹಾಗಾಗಿ ಚರ್ಮ ಹೊಳಪನ್ನ ಹೊಂದಿರ್ತದೆ, ಚೆನ್ನಾಗಿ ಕಾಣ್ತದೆ, ಮತ್ತೆ ಮೈ ಮೇಲೆ ಇರತಕ್ಕಂತ ಪರೋಪಜೀವಿಗಳು ಏನು ಉಣ್ಣೆ ಏನಾದರೂ ಇದ್ರೆ ಅವು ಹೋಗ್ತವೆ. ಸೊ ಇವೆಲ್ಲ ದೃಷ್ಟಿಯಿಂದ ಅವುಗಳನ್ನು ಅಂದವಾಗಿ ಇಟ್ಕೊಳ್ಳೋದು ಕೂಡ ಒಳ್ಳೆಯದು ಅಂತ ನಾನು ಹೇಳ್ತೇನೆ ಸರ್. ಇನ್ನು ಕಡೆಯದಾಗಿ ಗೊರಸುಗಳನ್ನು ನಿರ್ವಹಣೆ ಮಾಡುವಂಥದ್ದು, ಇಲ್ಲಿ ವೈಜ್ಞಾನಿಕವಾಗಿ ಮಾಡುವಂಥದ್ದು ಹೇಗೆ ಸರ್? ಇದು ಗೊರಸುಗಳು ಈಗ ನಾವು ಹೇಗೆ ನಮ್ಮ ಉಗುರನ್ನ ನಾವು ಪ್ರತಿ ಮೂರು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಹೇಗೆ ನಾವು ಕಟ್ ಮಾಡಿ ನೀಟಾಗಿ ಇಟ್ಕೋತೀವಿ, ಅದೇ ತರ ಹಸುಗಳಾಗಿರ್ಬೋದು ಕುರಿಗಳಾಗಿರ್ಬೋದು, ನಾವು ಎಷ್ಟೋ ಸಂದರ್ಭದಲ್ಲಿ ನೀವು ಕುರಿ ಟಗರುಗಳು ನೋಡಿರ್ಬೋದು, ಗೊರಸುಗಳು ಅಡ್ಡಾದಿಡ್ಡಿಯಾಗಿ ಬೆಳ್ಕೊಂಡು ಆ ಕಡೆಗೊಂದು ಈ ಕಡೆಗೊಂದು ಇರುತ್ತೆ, ಅದೆಲ್ಲೋ ಕೊರಕಲಲ್ಲಿ ಎಲ್ಲೋ ಮೇಯುವಾಗ ಹೋದಾಗ ಕಾಲ್ ಸಿಕ್ಕಾಕೊಳ್ಳೋದು, ಅದು ಮುರ್ಕೊಳ್ಳೋದು, ಈ ತರದ್ದೆಲ್ಲ ಚಾನ್ಸಸ್ ಇರುತ್ತೆ, ನೋಡ್ಲಿಕ್ಕೂ ಅವಲಕ್ಷಣವಾಗಿ ಕಾಣ್ತದೆ. ಆಮೇಲೆ ಹೈನು ರಾಸುಗಳಲ್ಲಿ ಎಸ್ಪೆಷಲಿ ಸಾಫ್ಟ್ ಹೂಫ್ ಪ್ರಾಬ್ಲಮ್ ಅಂತ ಬರುತ್ತೆ, ಅದಕ್ಕೆ ಅಂತ ಹೇಳಿದ್ರೆ ಸಾಕಷ್ಟು ದೇಶಿ ತಳಿಗಳಿಗೆ ಹೋಲಿಸಿದ್ರೆ ಅಷ್ಟು ಬಿಗಿನದಿಂದ ಕುಡಿದೇ ಇರೋದ್ರಿಂದ ಸಾಫ್ಟ್ ಹೂಫ್ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನ ಕಾಲಕ್ರಮವಾಗಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಅವಾಗವಾಗ ನೋಡಿಕೊಂಡು ಅದಕ್ಕೆ ಶೇಪ್ ಅಲ್ಲಿ ಇಟ್ಕೋಬಹುದು. ಅದಕ್ಕೂ ಕೂಡ ಉಪಕರಣಗಳಿದ್ದಾವೆ, ಸಣ್ಣ ಒಂದು ಉಳಿಯ ಆಕಾರದ ಕೆಲವು ಉಪಕರಣಗಳು ಇರ್ತವೆ, ನಮ್ಮ ಮನೆಯಲ್ಲೇ ಇರತಕ್ಕಂಥ ಸಣ್ಣ ಚಾಕುವಿನಿಂದ ಅದನ್ನ ಎಕ್ಸ್ಟ್ರಾ ಬಂದಿರತಕ್ಕಂಥ ಗೊರಸುಗಳನ್ನ ಕಟ್ ಮಾಡಿ ಅದರ ಶೇಪ್ ಹೇಗಿದೆ ಹಾಗೆ ಮೈಂಟೈನ್ ಮಾಡಿ ಇಟ್ಕೊಳ್ಳೋದ್ರ ಮೂಲಕ ಅವುಗಳ ಗೊರಸುಗಳನ್ನು ಕೂಡ ನಿರ್ವಹಣೆ ಮಾಡಬಹುದು. ಜೊತೆಗೆ ಅದಷ್ಟೇ ಅಲ್ಲ, ಶೇಪ್ ಕೊಡೋದು ಅಂತಲ್ಲ, ಅದ್ರ ಮಧ್ಯಭಾಗದಲ್ಲಿ ಏನಾದರೂ ಆಗಾಗ ಚೆಕ್ ಮಾಡ್ಕೋಬೇಕು, ಏನಾದರೂ ಕಲ್ಲು ಕಡ್ಡಿ ಏನಾದರೂ ಸಿಕ್ಕಾಕೊಂಡಿರುತ್ತೆ, ಅದೆಲ್ಲ ಲಾಂಗ್ ಟರ್ಮ್ ಅಲ್ಲಿ ಬಹಳ ದಿನ ಅಲ್ಲೇ ಇದ್ಕೊಂಡು ಅಲ್ಲೇ ಕೊಳತು ಗಾಯ ಆಗಿ ಕೀಡೆ ಆಗಿ ಮ್ಯಾಗಟ್ ಉಂಡೆಲ್ಲ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆ ದೃಷ್ಟಿಯಿಂದನೂ ಕೂಡ ಅದನ್ನ ನಾವು ನಿರ್ವಹಣೆ ಮಾಡೋದು ಸೂಕ್ತ ಸರ್. ಅಂತಿಮವಾಗಿ ಈ ಒಂದು ವೈಜ್ಞಾನಿಕ ವಿಧಾನಗಳ ಅಳವಡಿಕೆ ಮತ್ತೆ ನಿರ್ವಹಣೆಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದರ ವೈಜ್ಞಾನಿಕ ನಿರ್ವಹಣೆಗೆ ನಾನು ಇಷ್ಟೆಲ್ಲ ಹೇಳಿದ್ದನ್ನ ವಿಧಾನಗಳನ್ನ ಸಾಕಷ್ಟು ಸಂದರ್ಭಗಳಲ್ಲಿ 90% ಎಲ್ಲವೂ ಮಾಡ್ತಿರ್ತಾರೆ ನಮ್ಮ ರೈತರು, ಎಲ್ಲರೂ ಮಾಡ್ತಿರ್ತಾರೆ, ಯಾವುದೋ ಒಂದು 10% ಅಲ್ಲಿ ಇಲ್ಲಿ ಮಾಡಲಿಕ್ಕಿಲ್ಲ ಅಷ್ಟೇ. ಆದ್ರೆ ಇದರಿಂದ ನನಗೇನು ಉಪಯೋಗ ಆಯಿತು, ಇದರಿಂದ ಲಾಭ ಏನು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಆದ್ರೆ ನನಗೆ ಹೇಳಿದ ಸಣ್ಣ ಉದಾಹರಣೆ, ಈಗ ಗೊರಸಿನಲ್ಲಿ ನೀವು ನೋಡೇ ಇಲ್ಲ, ಅದ್ರಲ್ಲಿ ಒಂದು ಕಲ್ಲು ಸಿಕ್ಕಾಕೊಂಡ್ಬಿಟ್ಟಿದೆ, ಏನೋ ಸ್ವಲ್ಪ ಕುಣ್ತಾ ಇದೆ, ಏನೋ ಪರವಾಗಿಲ್ಲ ಬಿಡು ಅಂತ ನಿರ್ಲಕ್ಷ್ಯ ವಹಿಸ್ಬಿಡ್ತೀವಿ. ಆದ್ರೆ ಕಾಲಕ್ರಮೇಣ ಏನಾಗ್ತದೆ, ಅದರೊಳಗಡೆ ಗಾಯ ಆಗಿ ಅದು ಮತ್ತೆ ದೊಡ್ಡ ಗಾಯ ಆದಾಗ ಆ ಹಸುನೇ ನಿರುಪಯುಕ್ತ ಆಗ್ಬಿಡುತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ವಿಧಾನಗಳು ಇವೆಲ್ಲವನ್ನೂ ತೂಕ ಮಾಡೋದು, ಅದು ಗುರುತಿಟ್ಕೊಳ್ಳೋದು, ಅಥವಾ ಅದಕ್ಕೆ ಕೊಂಬು ಸುಡುವಂಥದ್ದು ಸಣ್ಣ ವಿಧಾನ. ಈಗ ನೀವು ಕೊಂಬು ಸುಡಬೇಕು ಅಂತ ಯಾರೋ ಮನೆ ಹತ್ರ ಬಂದಿರ್ತಾರೆ, ಮಾಡ್ಕೊಡ್ತೀನಿ ಡಾಕ್ಟರ್ ಬಂದಿರ್ತಾರೆ, ಬೇಡ ಬಿಡಿ ಅಂತ ಹೇಳಿರ್ತೀರಿ, ಅದು ಹಸು ಒಂದು 4 ವರ್ಷ ಆದ್ಮೇಲೆ ಕೊಂಬಿನ ಕ್ಯಾನ್ಸರ್ ಆಗುತ್ತೆ, ಅವಾಗ ರಿಪೆಂಟ್ ಮಾಡ್ಕೋತೀವಿ, ಅಯ್ಯೋ ಅವಾಗ ನಾನು ಮಾಡಿಸ್ಬೇಕಿತ್ತು ಅಂತ. ಸೊ ಆ ರೀತಿ ಇವು ಮಾಡಿದ್ರು ತಕ್ಷಣಕ್ಕೆ ಅದರದ ಒಂದು ಪರಿಣಾಮ ನಮಗೆ ಗೊತ್ತಾಗಲ್ಲ. ಈ ವೈಜ್ಞಾನಿಕವಾಗಿ ನಾವು ನಿರ್ವಹಣೆ ಮಾಡ್ತಾ ಇರೋದು, ನೆಕ್ಸ್ಟ್ ಡೇ ಅದರ ಪರಿಣಾಮ ನಮಗೆ ಗೊತ್ತಾಗಲ್ಲ. ಆದರೆ ಓವರ್ ಎ ಪೀರಿಯಡ್ ಒಂದು ಕಾಲಕ್ರಮೇಣವಾಗಿ ನಾವು ಮಾಡ್ತಾ ಇರತಕ್ಕಂಥ ಹೈನುಗಾರಿಕೆ ಅಥವಾ ಜಾನುವಾರು ಸಾಕಾಣಿಕೆ ಲಾಭದಾಯಕವಾಗಿದೆ ಅನ್ನೋದಕ್ಕೆ ಈ ಅಂಶಗಳೆಲ್ಲವೂ ಪೂರಕವಾಗಿ ಪರಿಣಮಿಸುತ್ತವೆ, ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಸರ್. ಈ ಜಾನುವಾರುಗಳ ಲಾಭದಾಯಕ ಉತ್ಪಾದನೆಗೆ ವೈಜ್ಞಾನಿಕ ನಿರ್ವಹಣಾ ವಿಧಾನಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ ಸರ್ 9844 6534 50. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ 9844 6534 50. ಒಳ್ಳೆದು ಡಾಕ್ಟರ್ ಗುರುಪ್ರಸಾದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಭದಾಯಕ ಜಾನುವಾರು ಉತ್ಪಾದನೆಗೆ ವೈಜ್ಞಾನಿಕ ನಿರ್ವಹಣಾ ವಿಧಾನಗಳು, ಏನೆಲ್ಲ ವಿಧಾನಗಳು ಇದ್ದಾವೆ, ಅವುಗಳನ್ನು ಹೇಗೆ ಅಳವಡಿಕೆಯನ್ನ ಮಾಡಿಕೊಳ್ಳಬೇಕು, ಅದರಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅನ್ನುವಂತಹ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಾಭದಾಯಕ ಜಾನುವಾರು ಉತ್ಪಾದನೆಗೆ ವೈಜ್ಞಾನಿಕ ನಿರ್ವಹಣಾ ವಿಧಾನಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಹಾಲಿನ ಗುಣಮಟ್ಟ ನಿಯಂತ್ರಣ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ದೇವರಾಜ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನೋ ಆಲ್ಗಿ ದ್ರಾವಣ ಬಳಸಿಕೊಂಡ್ರೆ ಒಳ್ಳೆ ಶುಂಠಿ ಬೆಳೆ ಬರುತ್ತೆ. ಇಲ್ಲಿದೆ ಅವರ ಸಂಖ್ಯೆ 8884267651. ರೈತ ಬಾಂಧವರೇ, ಶುಂಠಿ ಬೆಳೆಯಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬಹುದಲ್ವಾ? ಸಗಣಿ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಸಿಂಪರಣೆಗಳು, ಕಳೆ ಹತ್ತೋಟಿ, ನೀರು ಬಸಿದುಕೊಂಡು ಹೋಗುವ ವ್ಯವಸ್ಥೆ, ಹೀಗೆ ಹತ್ತಾರು ವಿಚಾರಗಳಲ್ಲಿ ಕಾಳಜಿಯಿಂದ ಕೆಲಸ ಮಾಡಿದ್ರೆ ಒಳ್ಳೆಯದೇ. ಬರೋ ದಿನಗಳಲ್ಲಿ ಆಗುವ ಮಳೆಯಿಂದ ಅಥವಾ ನಿರಂತರವಾಗಿ ಸುರಿಯುವ ಮಳೆಯಿಂದ ಶುಂಠಿಗೆ ತೊಂದರೆ ಆದೇ ಆಗ್ತದಂತ ಅನ್ಕೊಂಡು ಅನುಭವಿಗಳು ಹೇಳ್ತಾ ಇರೋದನ್ನ ನೀವೆಲ್ಲ ಕೇಳ್ತಾ ಇರ್ತೀರಿ. ನಿಜ, ಶುಂಠಿಗೆ ತೇವ ಬೇಕು. ಆದರೆ ಅತಿಯಾದ ನೀರಿನ ಅಂಶ ಮಣ್ಣಿನಲ್ಲಿದ್ದರೆ ಕೊಳೆ ರೋಗ ಕಾಡೆ ಕಾಡುತ್ತೆ. ನೀರು ಎಷ್ಟು ಚೆನ್ನಾಗಿ ಬಸಿದುಕೊಂಡು ಹೊರಗಡೆ ಹೋಗುತ್ತೋ ಅಷ್ಟು ಶುಂಠಿಗೆ ಒಳ್ಳೆಯದು. ಬೋಡೋ ದ್ರಾವಣವನ್ನು ಕೊಳೆ ರೋಗ ಬರೋದಕ್ಕಿಂತ ಮುಂಚಿತವಾಗ್ಲೇ ಸಿಂಪರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. 1% ಬೋಡೋ ದ್ರಾವಣ ಹೇಗೆ ತಯಾರು ಮಾಡಿಕೊಳ್ಳೋದು? 200 ಲೀಟರ್ ನೀರನ್ನು ಹಿಡಿಯುವ ಒಂದು ಬ್ಯಾರಲ್ ಅಥವಾ ಡ್ರಮ್ ಇದೆಯಲ್ಲ, ಅದಕ್ಕೆ ಮುಂಚಿತವಾಗ್ಲೇ ಕರಗಿಸಿರುವ ಸುಣ್ಣದ ದ್ರಾವಣ ಮತ್ತು ಮೈಲುತುತ್ತ ದ್ರಾವಣವನ್ನು ಹಾಕಬೇಕು. ಅಂದರೆ 2 ಕೆಜಿಯಷ್ಟು ಸುಣ್ಣ, 2 ಕೆಜಿಯಷ್ಟು ಮೈಲುತುತ್ತವನ್ನು ಪ್ರತ್ಯೇಕವಾಗಿ ಕರಗಿಸಿ ಉಳಿದಂತೆ ಡ್ರಮ್ ತುಂಬ ನೀರನ್ನು ತುಂಬಿಸಿಕೊಳ್ಬಹುದು. ಅಂದರೆ 1 10 ಲೀಟರ್ ನೀರಿನಲ್ಲಿ ಸುಣ್ಣವನ್ನು ಕರಗಿಸಿಕೊಳ್ಬಹುದು, ಇನ್ನು 10 ಲೀಟರ್ ನೀರಿನಲ್ಲಿ ಮೈಲುತುತ್ತವನ್ನು ಕರಗಿಸಿಕೊಂಡು ಮೊದಲು ಸುಣ್ಣವನ್ನು ಹಾಕ್ಕೊಳ್ಳಿ, ನಂತರ ಮೈಲುತುತ್ತದ ದ್ರಾವಣವನ್ನು ಸೇರಿಸಿ ಉಳಿದಂತೆ ನೀರನ್ನು ಹಾಕ್ಕೊಂಡು ಕಲಿಸಿಬಿಟ್ಟು ತಕ್ಷಣ ಸಿಂಪರಣೆ ಮಾಡಿಕೊಂಡ್ರೆ ಒಳ್ಳೆಯದು. ಬೋಡೋ ದ್ರಾವಣವನ್ನು ತಯಾರಿಸಿ ಮರುದಿನ ಬಳಕೆ ಮಾಡಿಕೊಳ್ಳೋದು ಅಷ್ಟೊಂದು ಪರಿಣಾಮಕಾರಿ ಕೆಲಸ ಆಗಲಾರದು. ತಾಜವಾಗಿ ತಯಾರಿಸಿದ ದ್ರಾವಣ ರೋಗದ ಹತೋಟಿಗೆ ನೆರವಾಗ್ತದೆ. ಮೈಲಿತುತ್ತ ಮತ್ತು ಸುಣ್ಣದ ದ್ರಾವಣವನ್ನು ಅಥವಾ ನೀರನ್ನು ಹಾಕ್ಕೊಂಡ ಮೇಲೆ ಅದರ ರಸಸಾರವನ್ನು ನೋಡಿಕೊಂಡ್ರೆ ಒಳ್ಳೆಯದು. ತಟಸ್ಥವಾಗಿದ್ದರೆ ಸಿಂಪರಣೆಗೆ ಯೋಗ್ಯವಾಗಿರುತ್ತೆ. ಇಲ್ಲದೆ ಹೋದರೆ ಸುಣ್ಣವನ್ನು ಹೆಚ್ಚಿಗೆ ಹಾಕ್ಕೊಳ್ಬೇಕಾ ಅಥವಾ ಮೈಲಿತುತ್ತವನ್ನು ಮತ್ತಷ್ಟು ಸೇರಿಸಿಕೊಳ್ಬೇಕನ್ನೋದ್ರ ಬಗ್ಗೆ ಆಲೋಚನೆ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಶೇಕಡ 1 ಬೋರ್ಡೋ ದ್ರಾವಣ ಅಂತಂದರೆ 200 ಲೀಟರ್ ಸಾಮರ್ಥ್ಯದ ಡ್ರಮ್ನಲ್ಲಿ 2 ಕೆಜಿಯಷ್ಟು ಮೈಲಿತುತ್ತ, 2 ಕೆಜಿಯಷ್ಟು ಸುಣ್ಣ ಸೇರಿರಬೇಕು ಅಷ್ಟೇ. ಇನ್ನು ಉಳಿದಂತೆ ಅದಕ್ಕೆ ಮತ್ತಿನ್ಯಾವುದು ಕೀಟನಾಶಕ ರೋಗನಾಶಕವನ್ನು ಸೇರಿಸೋದು ಒಳಿತಲ್ಲ ಅಂತ ಅಂದ್ಕೊಂಡು ಅನುಭವಿಗಳು ತಜ್ಞರು ಹೇಳೋದಿದೆ. ರೈತ ಬಂದವರೇ, ಬೋಡೋ ದ್ರಾವಣವನ್ನು ಮೇಲಿಂದ ಕೆಳಗಳವರೆಗೆ ಹಾಗೆ ಎಲೆಯ ಕೆಳಗಡೆ ಸಿಂಪರಣೆ ಮಾಡಿಕೊಂಡ್ರೆ ಉತ್ತಮವೇ. ಮತ್ತೆ ಮಣ್ಣು ನೆನೆಯುವಂತೆ ಬುಡದಲ್ಲೂ ಸಿಂಪರಣೆ ಮಾಡಿಕೊಂಡ್ರೆ ಅಲ್ಲಿ ರೋಗಾಣುಗಳು ಬೆಳೆಯೋದಿಲ್ಲ. ಕೊಳೆ ರೋಗ ಬಂದ ಮೇಲೆ ಬೋಡೋ